ಮುದ್ದು ಥೇಟ್ ನಿನ್ನ ಹಾಗೆ ಅಪ್ಪ ಆನ್ಲೈನ್ ಫಾರೆಕ್ಸ್ ಟ್ರೇಡಿಂಗ್ ನಲ್ಲಿ ಬೆಸ್ಟ್ ಆಫರ್ಸ್ ಹೈ ರಿಟರ್ನ್ಸ್ ಬೋನಸ್ ಡೆಪಾಸಿಟ್ ಮತ್ತು ಇನಾಮು ಗೆಲ್ಲುವ ಅವಕಾಶ ಮಾಡಿದ್ದು ಮಹಾರಾಯ ಅಂದ್ರೆ ತೊಂದ್ರೆ ಮನೆ ಕರೆದಂಗೆ ನಿನ್ನ ಅಪ್ಪನ ಹಾಗೆ RBI ಹೇಳುತ್ತೆ ಆಕರ್ಷಕ ಆಫರ್ಸ್ ನ ದುರಾಸೆ ತೋರಿಸುವ ಅನಧಿಕೃತ ಪ್ಲಾಟ್ಫಾರ್ಮ್ಸ್ ನಲ್ಲಿ ಫಾರೆಕ್ಸ್ ಟ್ರೇಡಿಂಗ್ ಮಾಡೋದಂದ್ರೆ ಕಾಲ್ ಮೇಲೆ ಚಪ್ಪಡಿ ಕಲ್ಲು ಇಳಿದಂತೆ ಹಾಗಂದ್ರೇನು ಇವರನ್ನೇ ಕೇಳು ಗೊತ್ತಾಯ್ತು ಅಪ್ಪ RBI ಹೇಳುತ್ತೆ ಜಾಣರಾಗಿರಿ ಜಾಗರೂಕರಾಗಿರಿ ಬೊಜ್ಜು ಹಲವು ಕಾಯಿಲೆಗಳಿಗೆ ಮೂಲ ಕಾರಣ ಸಿಹಿ ತಿಂಡಿ ತಂಬಾಕು ಕರಿದ ಪದಾರ್ಥಗಳ ಸೇವನೆ ನಿಯಮಿತ ವ್ಯಾಯಾಮದ ಕೊರತೆ ಇವು ಬೊಜ್ಜು ಬೆಳೆಯಲು ಮುಖ್ಯ ಕಾರಣ ತಜ್ಞ ವೈದ್ಯರಿಂದ ಮಾರ್ಗದರ್ಶನ ಪಡೆದು ಆರೋಗ್ಯ ಕಾಪಾಡಿಕೊಳ್ಳಿ ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ ಸಮಯ 6:51. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಮಣ್ಣು ಮತ್ತು ನೀರು ಪರೀಕ್ಷೆಯ ಮಹತ್ವ ಕುರಿತು ಮಣ್ಣು ತಜ್ಞರಾದ ಡಾ ವಿದ್ಯಾವತಿ ಎಡಹಳ್ಳಿ ಅವರೊಂದಿಗಿನ ಸಂದರ್ಶನವನ್ನು ಕೇಳಿ ನಂತರ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳಿವೆ. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು ಇವತ್ತಿನ ಕಾರ್ಯಕ್ರಮದಲ್ಲಿ ಮಣ್ಣು ಪರೀಕ್ಷೆಯ ಮಹತ್ವದ ಬಗ್ಗೆ ನಮ್ಮ ರೈತರಿಗೆ ಮಾಹಿತಿಯನ್ನು ಕೊಡಲಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಕೃಷಿ ವಿಜ್ಞಾನ ಕೇಂದ್ರದ ಮಣ್ಣು ತಜ್ಞರಾದಂತಹ ಡಾಕ್ಟರ್ HN ಭಟ್ ಅವರು ಇದ್ದಾರೆ. ಅವರಿಂದ ಮಣ್ಣು ಪರೀಕ್ಷೆ ನಮ್ಮ ಜಿಲ್ಲೆಯ ರೈತರಿಗೆ ವಿಶೇಷವಾಗಿ ಕೃಷಿ ವಿಜ್ಞಾನ ಕೇಂದ್ರ ಯಾವ ರೀತಿ ಮಣ್ಣು ಪರೀಕ್ಷೆಗಳನ್ನ ಮಾಡ್ತಾ ಇದೆ, ಜೊತೆಗೆ ಹೇಗೆ ಒಂದು ಪದ್ಧತಿಗಳಿದಾವೆ, ರೈತರು ಏನ್ ಮಾಡಬೇಕು, ಮಣ್ಣು ಪರೀಕ್ಷೆ ಮಹತ್ವ ಏನು ಅಂತಕ್ಕಂತ ಹಲವಾರು ವಿಚಾರಗಳನ್ನ ಡಾಕ್ಟರ್ HN ಭಟ್ರು ತಿಳಿಸಿಕೊಡ್ತಾ ಇದಾರೆ. ಭಟ್ರೆ ನಮಸ್ಕಾರ. ನಮಸ್ಕಾರ ಸರ್. ಈ ಒಂದು ಮಣ್ಣು ಪರೀಕ್ಷೆ ಬಗ್ಗೆ ಬಂದಾಗ ನಾವು ಮುಖ್ಯವಾಗಿ ರೈತರಿಗೆ ಯಾವ ಒಂದು ಹಂಗಾಮಿನಲ್ಲಿ ಮಣ್ಣು ಪರೀಕ್ಷೆಯನ್ನು ಮಾಡಿಸೋದು ಸೂಕ್ತ ಅಂತ ಹೇಳ್ತಿರ್ತಾವ? ಮಣ್ಣು ಪರೀಕ್ಷೆ ಇದರ ಬಗ್ಗೆ ಹಲವಾರು ವಿಧ ಅಂಶಗಳ ಮೇಲೆ ಅವಲಂಬಿತವಾಗಿರ್ತವೆ. ಒಂದೇದಾಗಿ ಮಣ್ಣಿನ ಮಾದರಿಯನ್ನ ತೆಗೆದುಕೊಳ್ಳುವಂತ ಆಳ ಒಂದೇದಾಗಿ, ಎರಡನೇದಾಗಿ ಕಾಲ ಮತ್ತು ಅದು ಪುನರಾವರ್ತನೆ ಅಂತ ಹೇಳ್ತೀವಿ, ನಾಲ್ಕನೇ ವಿಸ್ತೀರ್ಣ ಅಂತ ಹೇಳ್ತೀವಿ, ಮತ್ತು ಬೆಳೆ ಇದ್ದಾಗ. ಈಗ ತಾವು ಕೇಳಿದ ಪ್ರಶ್ನೆಗೆ ಸಂಬಂಧವಾಗಿ ಮಾತಾಡುದಿದ್ರೆ, ಸಾಮಾನ್ಯವಾಗಿ ಮಾಗಿ ಉಳುಮೆ ಮಾಡೋಕ್ಕಿಂತ ಪೂರ್ವದಲ್ಲಿ ಅಥವಾ ಬೆಳೆ ಕಟಾವಾದ ನಂತರ ಮುಂಗಾರು ಪ್ರಾರಂಭವಾಗೋಕ್ಕಿಂತ ಮೊದಲು ಮಣ್ಣಿನ ಮಾದರಿಯನ್ನ ತೆಗೆದುಕೊಂಡು, ವೈಜ್ಞಾನಿಕವಾಗಿ ತೆಗೆದುಕೊಂಡು ಅದನ್ನ ಸಂಸ್ಕರಿಸಿ ವಿಶ್ಲೇಷಣೆ ಮಾಡಿ ಅವುಗಳ ಆಧಾರದ ಮೇಲೆ ನಾವು ಯಾವ ಬೆಳೆಗೆ ಎಷ್ಟು ಪೋಷಕಾಂಶಗಳನ್ನ ಕೊಡಬೇಕು ಅಂತ ನಮ್ಮ ಮಳೆ ನೀರು, ಹಳ್ಳದ ನೀರು, ಬೋರ್ ನೀರು, ಬಾವಿ ನೀರು ಹೀಗೆ ವಿಭಾಗ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಇದನ್ನ ಮಾಡಿಕೊಳ್ಳಲಾಗ್ತಿತ್ತು. ಈಗ ರೈತರು ಮಣ್ಣು ಪರೀಕ್ಷೆನ ಮಾಡಿಸೋದ್ರೆ ಎಷ್ಟು ವರ್ಷಕ್ಕೊಮ್ಮೆ ಮಣ್ಣು ಪರೀಕ್ಷೆನ ಮಾಡಿಸೋದು ಬೇಕಂತಿರ್ತಾವ? ಈಗ ಸಾಮಾನ್ಯವಾಗಿ ಈ ನೀರಾವರಿ ಸನ್ನಿವೇಶದಲ್ಲಿ ರೈತರು 2-3 ಬೆಳೆಗಳನ್ನು ತೆಗೆದುಕೊಳ್ತಾರೆ. ಮುಂಗಾರಲ್ಲಿ ಒಂದು ಬೆಳೆ, ಹಿಂಗಾರಲ್ಲಿ ಒಂದು, ಮತ್ತು ಬೇಸಿಗೆಗಾಲದಲ್ಲಿ ಮೂರು ಬೆಳೆಯನ್ನು ತೆಗೆದುಕೊಳ್ಳುತ್ತಾರೆ. ಒಂದು ವರ್ಷದಲ್ಲಿ ಮೂರು ಬೆಳೆ ತಗೋತಾರೆ. ಹೌದು ಹೌದು. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಕಾರ್ಯಕ್ರಮದಲ್ಲಿ ಮಣ್ಣು ಮತ್ತು ನೀರು ಪರೀಕ್ಷೆಯ ಮಹತ್ವ ಈ ಒಂದು ವಿಚಾರವಾಗಿ ನಮ್ಮ ರೈತರಿಗೆ ಮಾಹಿತಿಯನ್ನ ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ಮಣ್ಣು ತಜ್ಞರಾದಂತಹ ಡಾಕ್ಟರ್ ವಿದ್ಯಾವತಿ ಯಡಹಳ್ಳಿ ಅವರು ನಮ್ಮೊಂದಿದ್ದಾರೆ. ಇತ್ತೀಚೆಗೆ ಸಾಕಷ್ಟು ಮಹತ್ವವನ್ನ ಪಡಿತಾ ಇದೆ ಮಣ್ಣು ಮತ್ತು ನೀರುಗಳು, ಯಾಕಂದ್ರೆ ಸಾಕಷ್ಟು ಜನ ರೈತರು ನೀರಾವರಿಗಾಗಿ ಹೊಳೆ ನೀರು, ಹಳ್ಳದ ನೀರು, ಬೋರ್ ನೀರು, ಬಾವಿ ನೀರು, ಹೀಗೆ ಬೇರೆ ಬೇರೆ ಇವನ್ನ ಕೆಲವೊಂದು ಭಾಗದಲ್ಲಿ ಕೊಳಚೆ ನೀರನ್ನು ಸಹ ರೈತರು ನೀರಾವರಿಗೆ ಬಳಸ್ತಾ ಇದ್ದಾರೆ. ಇದು ಎಷ್ಟರ ಮಟ್ಟಿಗೆ ಒಳ್ಳೆಯದು, ಜೊತೆಗೆ ಬಳಸೋಕ್ಕಿಂತ ಮುಂಚೆ ಏನು ಒಂದು ಅವರು ಪ್ರಿಕಾಷನ್ಸ್ ಅನ್ನ ಅಥವಾ ಮುನ್ನೆಚ್ಚರಿಕೆಯನ್ನು ತಗೋಬೇಕಾಗತ್ತೆ? ಅದೇ ರೀತಿ ಯಾವುದೇ ಒಂದು ಮಣ್ಣಲ್ಲಿ ಒಳ್ಳೆ ಬೆಳೆಗಳನ್ನ ನಾವು ಇವತ್ತು ತೋಟಗಾರಿಕೆ ಬೆಳೆಗಳಿರ್ಬೋದು, ದ್ರಾಕ್ಷಿ, ದಾಳಿಂಬೆ ಅಥವಾ ಬೇರೆ ಬೇರೆ ಒಂದು ಹೆಚ್ಚು ಆದಾಯವನ್ನು ತರತಕ್ಕಂತ ತೋಟಗಾರಿಕೆ ಬೆಳೆಗಳನ್ನ ಬೆಳೆಯೋಕ್ಕಿಂತ ಮುಂಚೆ ಮಣ್ಣು ಪರೀಕ್ಷೆಯನ್ನ ಯಾಕೆ ಮಾಡಿಸ್ಬೇಕು, ಅದರ ಮಹತ್ವ ಏನಂತಕ್ಕಂತ ಹಲವಾರು ಮಾಹಿತಿಯನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ರೈತರೊಂದಿಗೆ ಹಂಚ್ಕೋತಾ ಇದ್ದಾರೆ. ಬನ್ನಿ ಅವರಿಂದ ವಿಚಾರವನ್ನ ಕೇಳೋಣಂತ. ನಮಸ್ಕಾರ ಡಾಕ್ಟರ್ ವಿದ್ಯಾವತಿ ಅವರೇ. ನಮಸ್ಕಾರ ಸರ್. ಹೇಳಿ, ಮೊದಲನೇದಾಗಿ ಮಣ್ಣು ಪರೀಕ್ಷೆಗೆ ಬರೋಣ. ಮಣ್ಣು ಪರೀಕ್ಷೆಯ ಮಹತ್ವ ಹೇಳಿ, ಯಾಕೆ ಮಣ್ಣು ಪರೀಕ್ಷೆಗೆ ಇಷ್ಟು ಮಹತ್ವವನ್ನು ಕೊಡಬೇಕಾಗಿದೆ ನಾವು? ಈಗ ಮಣ್ಣು ಪರೀಕ್ಷೆ ಮಹತ್ವ ಅಂತಂದ್ರೆ ಇತ್ತಿತ್ತಲಾಗೆ ಎಲ್ಲ ನೋಡ್ತಾ ಇದೀವಿ, ದಿನೇ ದಿನೇ ನಮ್ಮ ಮಣ್ಣಿನ ಒಂದು ಆರೋಗ್ಯ ಹಾಳಾಗ್ತಾ ಇದೆ. ಈ ಆರೋಗ್ಯ ಹಾಳಾಗಕ್ಕೆ ಕಾರಣ ಈ ಬಂದಿರತಕ್ಕಂತ ನೀರಾವರಿ ಪದ್ಧತಿ ಆಗಿರ್ಬೋದು, ಅಥವಾ ನಾವು ಹಾಕ್ತಿರ್ಕಂತ ಅವೈಜ್ಞಾನಿಕವಾಗಿ ರಸಗೊಬ್ಬರಗಳ ಬಳಕೆ ಆಗಿರ್ಬೋದು, ಅಥವಾ ಸರಿಯಾಗಿ ಒಂದು ವೈಜ್ಞಾನಿಕವಾಗಿ ಹವಾಮಾನಕ್ಕೆ ಅನುಗುಣವಾಗಿ ಬೆಳೆಗೆ ಅನುಗುಣವಾಗಿ ನಾವು ವ್ಯವಸಾಯ ಮಾಡದೇ ಇರೋ ಕಾರಣ ಮಣ್ಣಿನ ಒಂದು ಆರೋಗ್ಯ ಕ್ಷೀಣಿಸ್ತಾ ಇದೆ. ಸೊ ಹೀಗಾಗಿ ಮಣ್ಣಿನ ಒಂದು ಫಲವತ್ತತೆ ಏನಿದೆ ಈಗಿನ ಪರಿಸ್ಥಿತಿ ಅಂತ ತಿಳ್ಕೊಳಕ್ಕೆ ನಾವು ಮಣ್ಣು ಪರೀಕ್ಷೆ ಮಾಡ್ಬೇಕಾಗತ್ತೆ. ಯಾವ ಮಣ್ಣಿಗೆ ಯಾವ ಬೆಳೆ ಆಯ್ಕೆ ಮಾಡ್ಕೋಬೇಕನ್ನೋದಕ್ಕೋಸ್ಕರ ನಾವು ಮಣ್ಣು ಪರೀಕ್ಷೆ ಮಾಡಿಸ್ಬೇಕಾಗತ್ತೆ. ಅದೇ ರೀತಿ ಮಣ್ಣಲ್ಲಿ ಏನಾದ್ರೂ ಸಮಸ್ಯೆ ಉದ್ಭವ ಆಗ್ತಾ ಇದೆಯಾ, ಸಮಸ್ಯೆ ಅಂತಂದ್ರೆ ಇಲ್ಲಿ ಸವಿನಂಶ ಇರ್ಬೋದು, ಕರ್ಲ್ ಇರ್ಬೋದು, ಇಲ್ಲ ಹುಳಿ ಮಣ್ಣು, ಆಮ್ಲೆ ಮಣ್ಣು ಇರ್ಬೋದು, ಅಥವಾ ಎಲ್ಲಾ ಇದ್ದು ಕೂಡ ಮಣ್ಣಿನ ಫಲವತ್ತತೆ ಕ್ಷೀಣಿಸ್ತಾ ಇದೆ. ಇಂತ ಒಂದು ಸಮಸ್ಯೆ ಕಂಡುಕೊಳ್ಳೋದಕ್ಕೆ ನಾವು ಮಣ್ಣು ಪರೀಕ್ಷೆ ಮಾಡಿಸ್ಬೇಕಾಗುತ್ತೆ. ಮತ್ತೆ ಸಮಸ್ಯೆಗಳು ಕಂಡು ಬಂದಲ್ಲಿ ಅವುಗಳ ಹೇಗೆ ನಿರ್ವಹಣೆ ಮಾಡ್ಬೇಕನ್ನೋದು ಕೂಡ ನಾವು ಕೈಗೊಳ್ಬಹುದು. ಈಗ ಮಣ್ಣು ಪರೀಕ್ಷೆಯನ್ನ ಮಾಡಿಸೋಕ್ಕಿಂತ ಮುಂಚೆ ರೈತರು ಹೇಗೆ ಮಣ್ಣು ಮಾದರಿಗಳನ್ನ, ಮಣ್ಣು ಪರೀಕ್ಷೆಯನ್ನ ನಮ್ಮ ರಾಜ್ಯದಲ್ಲಿ ಇರ್ಬೋದು, ರಾಯಚೂರು ಜಿಲ್ಲೆಯಲ್ಲಿ ಇರ್ಬೋದು, ಎಲ್ಲೆಲ್ಲಿ ಮಣ್ಣು ಪರೀಕ್ಷೆಯ ಸೌಲಭ್ಯಗಳು ರೈತರಿಗೆ ಸಿಗ್ತಾವಂತಿರ್ತಾವ? ಇವಾಗ 2015 ಈ ಒಂದು ಮಣ್ಣು ಪರೀಕ್ಷೆಯ ಒಂದು ಕೇಂದ್ರಗಳು ಬಹಳ ಅದ್ಭುತವಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಪ್ರತಿಯೊಂದು ಜಿಲ್ಲೆಯಲ್ಲಿ ಕೃಷಿ ವಿಜ್ಞಾನ ಕೇಂದ್ರಗಳಿದಾವೆ. ಆ ಒಂದು ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಮಣ್ಣು ಆರೋಗ್ಯ ಕೇಂದ್ರ ಇದೆ. ಅದೇ ರೀತಿ ಕೃಷಿ ಇಲಾಖೆಯಿಂದ ಸಾಯಿಲ್ ಟೆಸ್ಟಿಂಗ್ ಸೆಂಟರ್ ಅಂತ ಹೇಳ್ತೀವಿ, ಮಣ್ಣು ಪರೀಕ್ಷೆ ಕೇಂದ್ರ. ಇದು ನಮ್ಮ ಕರ್ನಾಟಕ ಕೃಷಿ ಇಲಾಖೆಯಿಂದ ಇರ್ತಕ್ಕಂತ ಒಂದು ಸೌಲಭ್ಯ ಇದೆ. ಪ್ರತಿಯೊಂದು ಜಿಲ್ಲೆಯಲ್ಲೂ DATC ಅಂತ ಇದೆ, ಮಣ್ಣು ಆರೋಗ್ಯ ಕೇಂದ್ರ ಅಂತ ಇದೆ. ಜೊತೆಗೆ ನಮ್ಮ ಒಂದು ಸ್ಟೇಟ್ ಅಗ್ರಿಕಲ್ಚರ್ ಯೂನಿವರ್ಸಿಟಿಗೆ ಬಂದಾಗ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೃಷಿ ವಿಜ್ಞಾನ ಕೇಂದ್ರ ಇದಾವೆ. ಇದಲ್ಲದೆ ಕೂಡ ಕೆಲವೊಂದು ಅತಿಪರ ರೈತರು ಕೂಡ ಅಥವಾ ಬಿಸ್ನೆಸ್ ಮ್ಯಾನ್ಗಳು ಕೂಡ ಅಥವಾ ಒಬ್ರೊಬ್ರು ಕೃಷಿಯಲ್ಲಿ ಆಸಕ್ತಿ ಇರೋರು ಪ್ರೈವೇಟ್ ಆಗಿ ಕೂಡ ಮಣ್ಣು ಪರೀಕ್ಷೆ ಕೇಂದ್ರಗಳನ್ನ ತೆರೆದಿದ್ದಾರೆ. ಇನ್ನ ಮಣ್ಣು ಪರೀಕ್ಷೆಯನ್ನ ಮಾಡಿಸಿದ್ರೆ ತೋಟಗ ವಿಶೇಷವಾಗಿ ನೀರಾವರಿಯನ್ನ ಮಾಡುವಂತ ರೈತರು ಮಣ್ಣಿನ ಮಾದರಿಗಳನ್ನ ಹೇಗೆ ತಕ್ಕೋಗಾಗತ್ತೆ, ಮತ್ತು ಜೊತೆಗೆ ಎಷ್ಟು ಮಾದರಿಯನ್ನ ಮತ್ತು ಮಣ್ಣಿನ ಮಾದರಿಯೊಂದಿಗೆ ಏನೇನು ಮಾಹಿತಿಯನ್ನ ಕೊಟ್ಟು ಮಣ್ಣು ಪರೀಕ್ಷಾ ಕೇಂದ್ರಕ್ಕೆ ಕಳಿಸ್ಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾಗಿ? ಈಗ ಮಣ್ಣು ಪರೀಕ್ಷೆ ಅಂತ ಬಂದಾಗ ಯಾರು ಯಾವಾಗ ಮಣ್ಣು ಪರೀಕ್ಷೆ ಮಾಡಿಸ್ಬೇಕು, ಯಾವ ಪರಿಸ್ಥಿತಿಯಲ್ಲಿ ಅಂತ, ಎಷ್ಟು ವರ್ಷಕ್ಕೊಂದ್ಸಲ ಮಣ್ಣು ಪರೀಕ್ಷೆ ಮಾಡ್ಬೇಕು ಅಂತ ಅನ್ನೋದು ಪ್ರಶ್ನೆ ಉದ್ಭವ ಆಗುತ್ತೆ. ಈ ನೀರಾವರಿ ಪದ್ಧತಿ ಇರೋರು ಎಲ್ಲೆಲ್ಲಿ ನೀರಾವರಿ ಸೌಕರ್ಯ ಇದೆ, ಎಲ್ಲೆಲ್ಲಿ ಕಾಲುವೆಗಳಿದಾವೆ, ಯಾರ್ಯಾರು ಬೋರ್ ಇದೆ, ಒಟ್ಟಾರೆ ಹೇಳ್ಬೇಕು ಅಂದ್ರೆ ನೀರಾವರಿ ಕೃಷಿ ಇದ್ದವರು ಪ್ರತಿ ಮೂರು ಬೆಳೆಗಳು ತೆಗೆದ ನಂತರ ಮಾಡ್ಬೇಕು, ಇಲ್ಲ ಪ್ರತಿ 1.5 ವರ್ಷಕ್ಕೊಂದ್ಸಲ ನಾವು ಮಣ್ಣಿನ ಮಾದರಿ ತೆಗೆದು ಪರೀಕ್ಷೆಗೆ ಕಳ್ಸಿಕೊಡ್ಬೇಕಾಗತ್ತೆ. ನೀರಾವರಿಯವರು ಇಲ್ಲಿ ಒಣ ಬೇಸಾಯ ಇದ್ದವರು, ಖುಷ್ಕಿ ಬೇಸಾಯ ಇದ್ದವರು ಪ್ರತಿ 3 ವರ್ಷಕ್ಕೊಂದ್ಸಲ ನಾವು ಮಣ್ಣಿನ ಮಾದರಿ ಸಂಗ್ರಹಣೆ ಮಾಡಿ ಮಣ್ಣು ಪರೀಕ್ಷೆ ಮಾಡಿಸ್ಬೇಕಾಗುತ್ತೆ. ಇದು ಯಾಕೆ ಈ ವ್ಯತ್ಯಾಸ ಅಂತಂದ್ರೆ, ಖುಷ್ಕಿ ಬೇಸಾಯದಲ್ಲಿ ಮಳೆ ಬಂದಾಗೆ ನಾವು ಕೃಷಿ ಮಾಡೋದು, ಮಳೆ ಬಂದಾಗೆ ಭೂಮಿಲಿ ಇರ್ತಕ್ಕಂತ ಮಣ್ಣಲ್ಲಿ ಇರ್ತಕ್ಕಂತ ಪೋಷಕಾಂಶಗಳು ಕರಗಿ ಅವ್ ಬೆಳೆಗೆ ಲಭ್ಯವಾಗುತ್ತೆ, ಇಲ್ಲ ಅಂದ್ರೆ ಆ ಒಂದು ಪೋಷಕಾಂಶಗಳು ಪೋಲ್ ಆಗದೆ ಅಲ್ಲೇ ಇದ್ದೇ ಇರುತ್ತೆ. ಸೊ ಹೀಗಾಗಿ ಅಲ್ಲಿ 3 ವರ್ಷ ಒಂದು ಅವಧಿ ಕೊಟ್ಟಿದ್ದಾರೆ, ಅಲ್ಲಿ ಏನ್ ತೊಂದ್ರೆ ಆಗೋದಿಲ್ಲ. ಈ ನೀರಾವರಿ ಯಥೇಚ್ಛವಾಗಿ ಬಳಸೋದ್ರಿಂದ ಮಣ್ಣ ಇರ್ತಕ್ಕಂತ ಏನೆಲ್ಲ ಪೋಷಕಾಂಶಗಳಿದಾವೆ ಅವು ಬೆಳೆಗಳು ತಗೋಬಹುದು, ಇಲ್ಲ ಅಂತಂದ್ರೆ ಬಸದ್ ಹೋಗೋ ಸಾಧ್ಯತೆ ಇರುತ್ತೆ. ಹೀಗಾಗಿ ಅಲ್ಲಿ ಫಲವತ್ತತೆ ಬಹಳ ಏರುಪೇರು ಆಗೋದ ಕಾರಣಕ್ಕೆ ಅಲ್ಲಿ ಸ್ವಲ್ಪ ಬೇಗನೆ ನಾವು ಮಣ್ಣು ಪರೀಕ್ಷೆ ಮಾಡಿಸ್ಬೇಕಾಗುತ್ತೆ. ಇನ್ನು ಮಣ್ಣು ಮಾದರಿ ಸಂಗ್ರಹಣೆ ಮಾಡ್ಬೇಕು ಅಂತಂದಾಗ ಸುಮ್ನೆ ನಾವು ಮನಸ್ಸಿಗೆ ಬಂದಾಗ ಹೋಗಿ ಎಲ್ಲೋ ಒಂದು ಮೂಲೆಯಲ್ಲೋ ಎಲ್ಲೋ ಒಂದು ಗಿಡದ ಕೆಳಗೋ ಒಂದೇ ಕಡೆ ಮಾದರಿ ತರೋಗಿಲ್ಲ. ಪ್ರತಿ 5 ಎಕರೆಗೆ ಒಂದು ಮಾದರಿ ಬೇಕು, ಪ್ರತಿ 5 ಎಕರೆಗೆ ಒಂದು ಮಾದರಿ ಅಂತ ಹೇಳ್ತೀವಿ ನಾವು. ಆ ಮಾದರಿ ಹೇಗಿರ್ಬೇಕು ಅಂದ್ರೆ ಇಡೀ ಒಂದು 5 ಎಕರೆ ಜಮೀನನ್ನ ಪ್ರತಿನಿಧಿಸುವ ಮಾದರಿ ಆಗಿರ್ಬೇಕು. ಅಂತಂದ್ರೆ ಸುಮಾರು 5 ಎಕರೆಯಲ್ಲಿ ನಾವು ಒಂದು ಜಮೀನಿನಲ್ಲಿ 4-5 ಭಾಗಗಳು ಮಾಡ್ಕೋಬೇಕು. ಪ್ರತಿಯೊಂದು ಉಪಭಾಗಗಳಲ್ಲಿ 4 ಮೂಲೆ ಮತ್ತು 1 ಮಧ್ಯಭಾಗದಲ್ಲಿ ಮಣ್ಣಿನ ಮಾದರಿ ತೆಗಿಬೇಕು. ತದನಂತರ ಇಡೀ ಎಲ್ಲಾ ಕಡೆ ತಿರುಗಾಡಿ ತೆಗೆದಿರ್ತಕ್ಕಂಥ ಮಣ್ಣಿನ ಒಂದು ಕಡೆ ಬಂದು ನಾವು ಸರಿಯಾಗಿ ಕಲಸಿ ಮಿಶ್ರಣ ಮಾಡಿ ಕಸ ಕಡ್ಡಿ ಹೆಂಟೆ ಕಲ್ಲು ಏನಾದ್ರು ಒಂದು ಬೇಡದಿರತಕ್ಕಂಥ ಪದಾರ್ಥಗಳಿದ್ರೆ ಹೊರಗೆ ಹಾಕಿ ನಾವು ಅದನ್ನ ಆ ಒಂದು 15-20 ಕೆಜಿ ಮಣ್ಣಾಗಿರುತ್ತೆ. ನಾವು ಇಡೀ 5 ಎಕರೆ ಭೂಮಿಯಲ್ಲಿ ನಾವು ಅಲ್ಲಲ್ಲಿ ಅಡ್ಡಾಡಿ ಮಣ್ಣು ತೆಗೆದಾಗ ಆ ಒಂದು 15 ಕೆಜಿ ಮಣ್ಣನ್ನ ನಾವು ಕನಿಷ್ಠ 1/4 ರಿಂದ 1 ಕೆಜಿ ಅಷ್ಟು ಆಗೋವರೆಗೂ ಕಡಿಮೆ ಮಾಡಬೇಕು. ಅದು ಮಾಡೋಕ್ಕೂ ಕೂಡ ವೈಜ್ಞಾನಿಕವಾಗಿ ಪದ್ಧತಿ ಇದೆ. ಅದ್ ಹೇಗೆಪ್ಪ ಅಂತಂದ್ರೆ ಎಲ್ಲಾ ಉಪಭಾಗಗಳಿಂದ ಮಣ್ಣು ಮಾದರಿ ಸಂಗ್ರಹಣೆ ಆದ್ಮೇಲೆ ಒಂದು ಜಗಕ್ಕೆ ಬರ್ಬೇಕು. ನಾವು ಒಂದು ಸ್ವಚ್ಛವಾದ ಚೀಲ ಅಥವಾ ಒಂದು ಸ್ವಚ್ಛವಾದ ಕಟ್ಟೆ ಇರುತ್ತೆ. ಆ ತರದ ಮೇಲೆ ನಾವು ಈ ತಂದಕ ಸಂಗ್ರಹಣೆ ಮಾಡಿರ್ತಕ್ಕಂಥ ಮಣ್ಣೆಲ್ಲಾನು ಹಾಕಿ ಸರಿಯಾಗಿ ಕಲಸ್ಬೇಕದು. ಕಲಸಿ ಕಸ ಕಡ್ಡಿ ಹೆಂಟೆ ಕಲ್ಲು ಬೇರೆದಿರತಂತ ಮಣ್ಣಲ್ಲಿ ಬೇರೆ ಏನಾದ್ರು ಪದಾರ್ಥ ಇದ್ರೆ ಎಲ್ಲ ತೆಗೆದು ಹಾಕಿ ನಾವು ಸಮನಾಗಿ ಗುಂಡಾಕಾರದಲ್ಲಿ ಕೈಯಿಂದ ಹರಡಬೇಕು. ಗುಂಡಾಕಾರದಲ್ಲಿ ಕೈಯಿಂದ ಹರಡಿ ಆ ಒಂದು ಗುಂಡಾಕಾರನ ನಾವು ಈ ಬೆರಳುಗಳಿಂದ 4 ಭಾಗಗಳನ್ನ ಮಾಡ್ಕೋಬೇಕು. 4 ಭಾಗಗಳ ಮಾಡ್ಕೊಂಡು 2 ವಿರುದ್ಧ ದಿಕ್ಕದ ಮಣ್ಣನ್ನ ಉಳಿಸ್ಕೋಬೇಕು. 2 ವಿರುದ್ಧ ದಿಕ್ಕದ ಮಣ್ಣಿನ ಭಾಗವನ್ನು ಹೊರಗಡೆ ಚೆಲ್ಬೇಕು. ನಾವು ಉದಾಹರಣೆಗೆ ನಾವು 10 ಕೆಜಿ ಮಣ್ಣಾಗಿದ್ ನಮ್ಮ ಹತ್ರ ಈ 4 ಭಾಗ ಮಾಡ್ಕೊಂಡು 2 ವಿರುದ್ಧ ದಿಕ್ಕನ್ನ ಚೆಲ್ಲೋದು 2 ವಿರುದ್ಧ ದಿಕ್ಕನ್ನ ಉಳಿಸ್ಕೊಳ್ ಮಾಡಿದಾಗ ಸರಳವಾಗಿ 5 ಕೆಜಿ ಮಣ್ಣು ಹೊರಗೆ ಹೋಗ್ಬಿಡುತ್ತೆ. ಅದು ಹೊರಗೆ ಹಾಕೋಕಿನ ಮುಂಚೆ ನಾವು ಚೆನ್ನಾಗಿ ನೆನ್ಪಿಟ್ಕೋಬೇಕು, ಚೆನ್ನಾಗಿ ಮಿಶ್ರಣ ಮಾಡಬೇಕು. ಯಾಕೆ ಮಿಶ್ರಣ ಮಾಡ್ಬೇಕು ಅಂದ್ರೆ ಈ ಒಂದು ಮಾದರಿ ಇಡೀ 5 ಎಕರೆ ಜಮೀನ ಪ್ರತಿನಿಧಿಸುವ ಮಾದರಿ ಆಗಿದೆ. ಇನ್ನು ಉಳಿದಿರ್ತಕ್ಕಂಥ 5 ಕಿಲೋ ಮಣ್ಣನ ಮತ್ತೆ ನಾವು ಸರಿಯಾಗಿ ಕಲಿಸ್ಬೇಕು, ಮತ್ತೆ ಗುಂಡಾಕಾರದಲ್ಲಿ ಹರಡಬೇಕು, ಮತ್ತೆ 4 ಭಾಗ ಮಾಡಬೇಕು, ಇನ್ನೆರಡು ವಿರುದ್ಧ ದಿಕ್ಕ ಮಣ್ಣನ್ನ ಚೆಲ್ಬೇಕು, ಮತ್ತೆ 2 ವಿರುದ್ಧ ದಿಕ್ಕ ಮಣ್ಣನ್ನ ಉಳಿಸ್ಕೋಬೇಕು. ಸೊ ಈ ರೀತಿ ಮಾಡಿದಾಗ ಮತ್ತೆ 2.5 ಕಿಲೋ ಮಣ್ಣು ಹೊರಗೆ ಹೋಗುತ್ತೆ, 2.5 ಕಿಲೋ ಮಣ್ಣು ಒಳಗೆ ಉಳಿಯುತ್ತೆ. ಈ ರೀತಿ ನಾವು 4 ಭಾಗ ಪದ್ಧತಿ ಅಂತ ಹೇಳ್ತೀವಿ. ಇದನ್ನ ನಾವು ಪದೇ ಪದೇ ಮಾಡಿ ನಮ್ಗೆ ಸುಮಾರು 1/4 ಕೆಜಿಯಿಂದ 1 ಕೆಜಿ ಮಣ್ಣು ಉಳಿಯೋವರೆಗೂ ಮಾಡ್ಕೊಂಡು ಉಳಿದಿರ್ತಕ್ಕಂಥ ಮಣ್ಣನ್ನ ಒಂದು ಸ್ವಚ್ಛವಾದ ಚೀಲದಲ್ಲಿ, ಸ್ವಚ್ಛವಾದ ಚೀಲ ಅಂತ ಯಾಕೆ ಪದೇ ಪದೇ ಬಳಸ್ತೀವಿ ಅಂದ್ರೆ ಆ ಚೀಲ ಗೊಬ್ಬರದ ಚೀಲ ಆಗಿರ್ಬಾರ್ದು, ಅಥವಾ ಯಾವುದೇ ಬೀಜದ ಚೀಲ ಆಗಿರ್ಬಾರ್ದು, ಅಥವಾ ಯಾವುದೇ ಗಿಡಕ್ಕೆ ಬಳಸಕ್ಕಂತ ಔಷಧಿ ಚೀಲ ಆಗಿರ್ಬಾರ್ದು. ಕಾರಣ ಇವೆಲ್ಲ ಇರ್ತಕ್ಕಂಥ ಚೀಲಗಳಾದ್ರೆ ಇದರಲ್ಲಿ ಒಂದು ಏನು ರಾಸಾಯನಿಕ ವಸ್ತುಗಳ ಮಿಶ್ರಣ ಇರುತ್ತೆ. ಅಂತ ರಾಸಾಯನಿಕ ಪದಾರ್ಥ ನಮ್ಮ ಮಣ್ಣಿಗೆ ಸೇರ್ಸ್ಕೊಂಡಾಗ ಅದ್ರಲ್ಲಿ ನಮಗೆ ಪರೀಕ್ಷೆ ಮಾಡಿದಾಗ ತಪ್ಪು ಮಾಹಿತಿ ಸಿಗುತ್ತೆ. ಹೌದು, ಅದಕ್ಕೆ ಸ್ವಚ್ಛವಾದ ಚೀಲದಲ್ಲಿ ನಾವು ಮಣ್ಣು ಸಂಗ್ರಹಣೆ ಮಾಡಿದ ಅದರಲ್ಲಿ ಹಾಕಿ ಒಂದು ಗುರುತಿನ ಚೀಟಿ ಇಡಬೇಕು. ಗುರುತಿನ ಚೀಟಿಲಿ ರೈತರ ಹೆಸರು, ಸರ್ವೆ ನಂಬರು, ಯಾವ ಫೀಮೇಲ್ ಬರುತ್ತೆ, ಯಾವ ಊರು, ಯಾವ ತಾಲೂಕು, ಯಾವ ಜಿಲ್ಲೆ, ಎಂದ ಮಣ್ಣಿನ ಮಾದರಿ ತೆಗೆದಿದ್ವಿ, ಹಿಂದೆ ಯಾವ ಬೆಳೆ ಬೆಳೆದಿದ್ವಿ, ಯಾವ ಯಾವ ಗೊಬ್ಬರಗಳು ಹಾಕಿದ್ವಿ ಅಂತ ಮಾಹಿತಿ ಕೊಟ್ರೆ ತದನಂತರ ಮುಂದಿನ ಆಯ್ಕೆ ಏನಿದೆ, ನಿಮ್ಗೆ ಯಾವ ಬೆಳೆ ಬೆಳಿಬೇಕಂತಿದ್ದೀರಾ ಅಂತ ಏನಾದ್ರೂ ನೀವು ಸ್ವಲ್ಪ ಬರ್ಕೊಟ್ಬಿಟ್ರೆ, ರೈತರು ಬರ್ಕೊಟ್ರೆ ನಮ್ಗೆ ಮಣ್ಣಿನ ಪರೀಕ್ಷೆ ಮಾಡಿ ಆ ಮಣ್ಣಲ್ಲಿ ಇರ್ತಕ್ಕಂಥ ಫಲವತ್ತತೆ ನೋಡಿ ನೀವ್ ಯಾವ ಬೆಳೆ ಬೆಳಿತಿದ್ಯೋ ಸೂಕ್ತ ಇದೆಯೋ ಇಲ್ಲೋ ಅಂತ ಹೇಳ್ಬೋದು. ಸೂಕ್ತ ಇದ್ದಲ್ಲಿ ಎಷ್ಟೆಲ್ಲ ರಸಗೊಬ್ಬರ ಹಾಕ್ಬೋದು, ಎಷ್ಟು ಸಾವಯವ ಗೊಬ್ಬರ ಹಾಕ್ಬೋದು, ಎಷ್ಟು ಏನು ಜೈವಿಕ ಗೊಬ್ಬರ ಹಾಕ್ಬೋದು ಅಂತ ನಾವು ಲೆಕ್ಕಾಚಾರ ಮಾಡಿ ರೈತರಿಗೆ ಮಾಹಿತಿ ಕೊಡಕ್ಕೆ ಅನುಕೂಲ ಆಗುತ್ತೆ. ಅಂದ್ರೆ ಈಗ ತಾವು ಹೇಳಿದ್ರೆಲ್ಲ ಮಣ್ಣಿನ ಮಾದರಿಯನ್ನ ಹೇಗೆ ತೆಗಿಬೇಕು, ಹೇಗೆ ಮಾಡಬೇಕು, 1 ಕೆಜಿ ಮಣ್ಣನ್ನ ಅವ್ರಿಗೆ ನಾವು ಮಾಡ್ಬೇಕಂತಕ್ಕಂತ ವಿಚಾರ. ಈಗ ರೈತರು ಮಣ್ಣಿನ ಮಾದರಿಯನ್ನು ತೆಗೆಯುವಾಗ ಕೆಲವೊಮ್ಮೆ ಮೇಲ್ಗಡೆ ಮಣ್ಣು ತಗೊಂಡ್ಬಿಡ್ತಾರೆ, ಕೆಲವೊಂದೇ ಬಹಳಷ್ಟು ಒಳಗೆ ಹೋಗ್ತಾರೆ. ಎಷ್ಟು ಆಳದವರೆಗೆ ಮಣ್ಣನ್ನ ತೆಗಿಬೇಕಂತ ಹೇಳ್ತಾರೆ ತಾವು? ಪ್ರತಿಯೊಂದು ಉಪಭಾಗದಲ್ಲಿ ನಾನು ಹೇಳಿದೆ 4 ಮೂಲೆ ಮತ್ತು ಮಧ್ಯಭಾಗ 1. ಆ ಒಂದು ಪ್ರತಿಯೊಂದು ಜಾಗದಲ್ಲಿ ಹೇಗೆ ಮಣ್ಣನ್ನ ಸಂಗ್ರಹಣೆ ಮಾಡ್ಬೇಕು ಅಂದ್ರೆ, ಈಗ ನಾವು ವಿಜ್ಞಾನಿಗಳು ನಮ್ಮ ಒಂದು ಸಂಶೋಧನೆ ಮಾಡ್ಬೇಕಂದ್ರೆ ಬೇರೆ ಬೇರೆ ಉಪಕರಣಗಳು ಇರ್ತವೆ, ಅಗಾರ ಅಂತ ಇರುತ್ತೆ, ಅದನ್ನ ಬಳಸ್ಕೊಂಡು ಮಾಡ್ತೀವಿ. ಆದ್ರೆ ಎಲ್ಲಾ ರೈತರ ಹತ್ರ ಅಂತ ಉಪಕರಣಗಳು ಇರೋದಿಲ್ಲ. ಅವ್ರ ಹತ್ರ ಇರ್ತಕ್ಕಂಥ ಸಲಿಕೆ, ಗುದ್ಲಿ, ಕುರ್ಪಿ ತಗೊಂಡೆ ನಾವು ಮಣ್ಣಿನ ಸಂಗ್ರಹಣೆ ಮಾಡ್ರಿ ಅಂತ ಹೇಳ್ಕೊಡ್ತೀವಿ. ಅದು ಹೇಗ್ ಮಾಡ್ಬೇಕು ಪ್ರತಿಯೊಂದು ಜಾಗದಲ್ಲಿ ಅಂದ್ರೆ, ಒಂದು ಜಾಗದಲ್ಲಿ ಇರ್ತಿದೀವಿ 4 ಮೂಲೆ ಮತ್ತೆ ಮಧ್ಯಭಾಗ ಒಂದು ನಾವು ಅಂದಾಜು ಮೇಲೆ ಸೆಲೆಕ್ಟ್ ಮಾಡ್ಕೊಂಡಿದೀವಿ ಅಂತಂದ್ಮೇಲೆ ಪ್ರತಿಯೊಂದು ಜಾಗದಲ್ಲಿ ನಾವ್ ಮೇಲಿರ್ತಕ್ಕಂತ ಒಂದು ಮಣ್ಣಿನ ಕಸ ಕಡ್ಡಿ ಎಲ್ಲ ಸರಿಸ್ಬೇಕು. ಪೂರ ಮಣ್ಣಿನ ಪದರ ತೆಗಿಬಾರ್ದು, ಕಸ ಕಡ್ಡಿನ ಸರಿಸಿ ಸ್ವಚ್ಛ ಮಾಡ್ಕೊಂಡು ಇಂಗ್ಲಿಷ್ನ ವಿ ಆಕಾರದಲ್ಲಿ ಸುಮಾರು 30 ಸೆಂಟಿಮೀಟರ್ ನ ತೆಗೆದು ತೋರ್ಬೇಕು. 30 ಸೆಂಟಿಮೀಟರ್ ಅಥವಾ 1 ಫೀಟ್ ಅಂತ ಹೇಳ್ತೀವಿ. 30 ಸೆಂಟಿಮೀಟರ್ ವಿ ಆಕಾರದಲ್ಲಿ ತೋರಿಸ್ಬೇಕು, ತೋಡ್ಬೇಕು ನಾವು, ಸುಮ್ಮನೆ ಗುಂಡು ತೆಗಿಯಂಗಿಲ್ಲ. ವಿ ಆಕಾರದಲ್ಲಿ ಸುಮಾರು 30 ಸೆಂಟಿಮೀಟರ್ ಅಷ್ಟು ಮಣ್ಣನ್ನು ತೋಡಿ ತೆಗೆದು ತೋಡದ್ಮೇಲೆ ಮೊದಲಿನ ಎಲ್ಲಾ ಮಣ್ಣು ಹೊರಗೆ ಹಾಕ್ಬೇಕು ನಾವು, ಚೆಲ್ಬೇಕದು, ಅದನ್ನ ಬಳಸೋಗಿಲ್ಲ. ತದನಂತರ ಆ ಕಡೆ ಅಥವಾ ಈಗ ಎಡಕ್ಕೆ ಅಥವಾ ಬಲಕ್ಕೆ ಮುಖ ಏನ್ ತೆಗೆದಿರ್ತೀವಲ್ಲ ಅದರಿಂದ 1-2 ಇಂಚ್ ಅಷ್ಟು ಮಣ್ಣು ಮೇಲಿಂದ ಹಿಡಿದು ಮೂಲೆವರೆಗೂ ನಾವು ಒಂದು ಕಟ್ ಮಾಡ್ಕೋಬೇಕು, ಪದರವನ್ನು ಕಟ್ ಮಾಡ್ಕೋಬೇಕು. ಕಾರಣ ಇದ್ಯಾಕೆ ಇರುತ್ತೆ ಹೇಳ್ತೀವಿ ಅಂದ್ರೆ, ಬೆಳೆ ಒಂದು ಬೆಳೆಯ ಬೇರು ಅಲ್ಲಿ ಮೇಲ್ಭಾಗದಿಂದ 30 ಸೆಂಟಿಮೀಟರ್ ವರೆಗೂ ಹರಡಿರುತ್ತೆ. ಹೀಗಾಗಿ ಆ ಒಂದು ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಪೋಷಕಾಂಶಗಳು ಎಲ್ಲಾನು ಮಣ್ಣಲ್ಲಿ ಇರುತ್ತೆ ಅಂತ ನಾವು ಒಂದು ಲೆಕ್ಕಾಚಾರಕ್ಕೆ ಆ ಒಂದು ಪದರದಲ್ಲಿ 2 ಇಂಚಿನ ಪದರ 30 ಸೆಂಟಿಮೀಟರ್ ಆಳದಲ್ಲಿ ನಾವು ಅದನ್ನ ಸಂಗ್ರಹಣೆ ಮಾಡ್ತೀವಿ. ಇದು ವೈಜ್ಞಾನಿಕವಾಗಿ ಮಾಡ್ತಕ್ಕಂತ ಒಂದು ರೀತಿ. ಇನ್ನ ಮಣ್ಣು ಮಾದರಿ ಬಗ್ಗೆ ಹೇಳಿದ್ರಿ, ಈಗ ಮಣ್ಣು ಪರೀಕ್ಷೆ ಪ್ರಯೋಗಾಲಯಕ್ಕೆ ತಂದು ಕೊಟ್ಟಾಗ ಮುಖ್ಯವಾಗಿ ರೈತರಿಗೆ ಪರೀಕ್ಷೆ ಆದ್ಮೇಲೆ ಏನೇನು ಮಾಹಿತಿ ಸಿಗತ್ತೆ ರೈತರಿಗೆ? ಇದು ಒಂದು ನೀವು ಮಣ್ಣಿನ ಮಾದರಿ ತಂದು ಕೊಟ್ಮೇಲೆ ಇಂಥದ್ರ ನಂತರ ನಮ್ಮ ಕೇಂದ್ರದಲ್ಲಿ ನಾವು ಮಾಡ್ತಕ್ಕಂಥ ಕೆಲಸಗಳು ಬಹಳಷ್ಟು ಇದೆ. ಮಣ್ಣನ್ನ ಒಣಗಿಸ್ತೀವಿ, ನೆರಳಲ್ಲಿ ಒಣಗಿಸಿ ಅದನ್ನ ಕುಟ್ತೀವಿ, ಕುಟ್ಟಿ ಸಾಣಿಗೆ ಇಡ್ತೀವಿ. ತದನಂತರ ಬೇರೆ ಬೇರೆ ಒಂದು ಅಂಶಕ್ಕೆ ನಾವು ಪರೀಕ್ಷೆ ಒಳಗೊಳಿಸ್ತೀವಿ. ಯಾವ್ದಾವ್ದು ಪ್ರಮುಖವಾದದಂದ್ರೆ ರಸಸಾರ, ಮಣ್ಣಿನ ರಸಸಾರ ಬಹಳ ಪ್ರಮುಖವಾದದ್ದು. ಈ ರಸಸಾರ ಅಂತ ಬಂದಾಗ ಮೂರು ರೀತಿ ರಸಸಾರ ಅಂದ್ರೆ ಮಣ್ಣಿನ ಪ್ರಕ್ರಿಯೆ ಮೂರ್ ರೀತಿ ಇರುತ್ತೆ. ಕೆಲವು ಮಣ್ಣು ಆಮ್ಲೀಯವಾಗಿರ್ತವೆ, ಕೆಲವು ಮಣ್ಣು ತಟಸ್ಥ ಅಂತ ಇರುತ್ತೆ, ಕೆಲವು ಹುಳಿ ಅದು ಕ್ಷಾರ ಮಣ್ಣು ಅಂತ ಬರುತ್ತೆ. ಈ ರಸಸಾರದ ಬಗ್ಗೆ ನಾವು ಮಾಹಿತಿ ಕೊಡ್ತೀವಿ. ತಟಸ್ಥ ಮಣ್ಣಿದ್ರೆ ತುಂಬಾ ಉತ್ತಮ, ಕ್ಷಾರವಾಗಿದ್ರೆ ನಾವು ಅದನ್ನ ಹೇಗ್ ಸರಿಪಡಿಸ್ಕೋಬೇಕನ್ನೋದು ಕೂಡ ನಾವು ಅಲ್ಲಿ ಮಾಹಿತಿ ಕೊಡ್ತೀವಿ. ಆಮ್ಲೀಯವಾಗಿದ್ರು ಕೂಡ ಅದನ್ನ ಹೇಗ್ ಸರಿಪಡಿಸ್ಕೋಬೇಕನ್ನೋದ ಮಾಹಿತಿ ಕೊಡ್ತೀವಿ. ತಟಸ್ಥ ಯಾಕೆ ಬಹಳ ಉತ್ತಮ ಅಂತಂದ್ರೆ ಆ ತಟಸ್ಥ ರಸಸಾರದಲ್ಲಿ ಎಲ್ಲಾ ಪೋಷಕಾಂಶಗಳು ಬಹಳಷ್ಟು ಪ್ರಮಾಣದಲ್ಲಿ ಲಭ್ಯವಾಗ್ತವೆ ಬೆಳೆಗೆ. ಹೀಗಾಗಿ ತಟಸ್ಥ ರಸಸಾರ ಅಂದ್ರೆ 6.5-7.5 ರಸಸಾರದ ಒಂದು ಅಂದಾಜು. ಇದರಲ್ಲಿ ನಮ್ಮ ಮಣ್ಣಿನ ಒಂದು ರಸಸಾರ ಈ ಒಂದು ಅಂಕಿ ಅಂಶದಲ್ಲಿ ಬಿದ್ರೆ ಮಣ್ಣು ಒಂದು ಉತ್ತಮವಾಗಿ ಗುಣಧರ್ಮವಾಗಿ ಚೆನ್ನಾಗಿದೆ ಮಣ್ಣಿಂದು ಅಂತ ಹೇಳ್ಬೋದು. ತದನಂತರ ಇನ್ನೊಂದು ಅಂಶ ಯಾವ್ದು ಅಂದ್ರೆ ಮಣ್ಣಿನಲ್ಲಿ ಇರ್ತಕ್ಕಂಥ ಲವಣಾಂಶಗಳು, ಅದು ಕೂಡ ಪರೀಕ್ಷೆ ಮಾಡ್ತೀವಿ. ಅದು ಲವಣಾಂಶ ಅಂತ ಬಂದಾಗ ಮಣ್ಣಲ್ಲಿ ಕರಗುವ ಒಂದು ಲವಣಗಳು, ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಸೋಡಿಯಂ, ಪೊಟ್ಯಾಸಿಯಂ, ಇವೆಲ್ಲ ಲವಣಗಳು ಎಷ್ಟು ಮಟ್ಟಿಗೆ ಇದೆ ಅಂತ ಹೇಳ್ತೀವಿ. ಅದು 4ಕ್ಕಿಂತ ಹೆಚ್ಚಿಗೆ ಇದ್ರೆ ಅದು ಸೌಳ ಆಗ್ತಾ ಇದೆ ಮಣ್ಣು ಅಂತ ಎಚ್ಚರಿಕೆ ಕೊಡ್ತೀವಿ. 4ಕ್ಕಿಂತ ಕೆಡವೇ ಇದ್ರೆ ಅದನ್ನ ನಾವು ಹೇಗೆ ನಾವು ಅದ್ ನಿರ್ವಹಣೆ ಮಾಡ್ಕೋಬಹುದು, ಹೇಗೆ ಬೆಳೆ ಬೆಳಿಬಹುದು ಅನ್ನೋದು ಕೂಡ ಹೇಳ್ತೀವಿ. ತದನಂತರ ಮಣ್ಣು ಪರೀಕ್ಷೆ ಆದ್ಮೇಲೆ ಅದ್ರಲ್ಲಿ ಇರ್ತಕ್ಕಂಥ ಮಣ್ಣಿನ ಆರೋಗ್ಯ ಚೀಟಿಯಲ್ಲಿ ಏನೆಲ್ಲ ಇರುತ್ತೆ ಅಂದ್ರೆ ಲಭ್ಯವಿರುವ ಪೋಷಕಾಂಶಗಳ ಪ್ರಮಾಣ. ಲಭ್ಯವಿರುವ ಪೋಷಕಾಂಶಗಳು ಅಂದ್ರೆ ಸಾರಜನಕ, ರಂಜಕ, ಪೊಟ್ಯಾಶ್, ಗಂಧಕ, ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಮತ್ತು ಲಘು ಪೋಷಕಾಂಶಗಳು ಕಬ್ಬಿಣ, ಸತು, ತಾಮ್ರ ಮತ್ತು ಮ್ಯಾಂಗನೀಸ್, ಇವೆಲ್ಲ ಎಷ್ಟು ಪ್ರಮಾಣದಲ್ಲಿ ಲಭ್ಯವಾಗಿದಾವೆ ಇವೆಲ್ಲವೂ ಕೂಡ ನಾವು ಹೇಳಿದಾಗ ಅದ್ರ ಅಲ್ಲಿ ಅಂಕಿ ಅಂಶಗಳು ಬಂದಿರುತ್ತೆ ಪರೀಕ್ಷೆ ಆದ್ಮೇಲೆ. ಅದನ್ನ ನಾವು ವಿಂಗಡಿಸ್ತೀವಿ, ಕಡಿಮೆ ಇದೆಯೋ, ಮಧ್ಯಮ ಇದೆಯೋ, ಜಾಸ್ತಿ ಇದೆಯೋ ಅಂತ. ಆ ಮಣ್ಣಲ್ಲಿ ಪರೀಕ್ಷೆ ಮಾಡೋದ್ರಲ್ಲಿ ಕಡಿಮೆ ಇದ್ರೆ ನಾವ್ ಏನ್ ಹೆಚ್ಚಿಗೆ ಹಾಕ್ಬೇಕು, ಎಷ್ಟು ಪ್ರಮಾಣದಲ್ಲಿ ಹೆಚ್ಚಿಗೆ ಹಾಕ್ಬೇಕು ರಸಗೊಬ್ಬರ. ಮಧ್ಯಮ ಅಂತ ಬಂದ್ರೆ ನಾವ್ ಏನ್ ಶಿಫಾರಸ್ ಮಾಡ್ತೀವಿ, ಏನ್ ಹಾಕ್ತಾ ಇದ್ರೆ ಅದನ್ನೇ ಹಾಕ್ರಿ, ಏನು ಬದಲಾವಣೆ ಮಾಡೋ ಅವಶ್ಯಕತೆ ಇಲ್ಲ. ಉತ್ತಮ ಅದು. ಹೆಚ್ಚಿಗೆ ಅಂತ ಬಂದ್ರೆ ಆಲ್ರೆಡಿ ಮಣ್ಣಲ್ಲಿ ಹೆಚ್ಚಿಗೆ ಇದೆ ಪ್ರಮಾಣ, ಇನ್ನು ಹೆಚ್ಚಿಗೆ ಹಾಕಕ್ ಹೋಗ್ಬೇಡಿ, ಅದ್ರಲ್ಲಿ ಖರ್ಚು ವೆಚ್ಚ ಜಾಸ್ತಿ ಮಾಡ್ಬೇಡಿ, ಆದ್ರೆ ಇನ್ನು ಬೇಕಾದ್ರೆ ಕಡಿಮೆ ಮಾಡ್ಬೋದು ಅನ್ನೋದು ಕೂಡ ನಾವು ಮಾಹಿತಿ ಕೊಡ್ತೀವಿ. ಇದ್ರ ಜೊತೆಗೆ ನಾವು ಮಣ್ಣಲ್ಲಿ ಇರ್ತಕ್ಕಂತ ಆರ್ಗ್ಯಾನಿಕ್ ಕಾರ್ಬನ್ ಪರ್ಸೆಂಟೇಜ್ ಎಷ್ಟಿದೆ ಅಂತ ಹೇಳ್ತೀವಿ, ಸಾವಯವ ಅಂಶ. ಅದನ್ನ ನೋಡ್ಕೊಂಡು ನಾವು ಕಡಿಮೆ ಇದ್ರೆ ನಾವ್ ಎಷ್ಟು ತಿಪ್ಪೆ ಗೊಬ್ಬರ ಅಥವಾ ವರ್ಮಿ ಕಾಂಪೋಸ್ಟ್ ಎಷ್ಟು ಹಾಕ್ಬೇಕು ಅನ್ನೋದನ್ನ ಮಾಹಿತಿ ಕೊಡ್ತೀವಿ. ಮಧ್ಯಮ ಮತ್ತು ಕಡಿಮೆ ಇದೆ ನಮ್ಮ ಭಾರತದ ಮಣ್ಣಲ್ಲಿ, ಹೆಚ್ಚಿಗೆ ಅಂತೂ ಇಲ್ವೇ ಇಲ್ಲ. ಯಾಕಂದ್ರೆ ನಮ್ಮ ವಾತಾವರಣ ಹೀಗಿರೋದ್ರಿಂದ ಕಡಿಮೆಯಿಂದ ಮಧ್ಯಮ ರೇಂಜ್ ಅಲ್ಲಿ ಇದೆ ಸಾವಯವ ಅಂಶ. ಹೀಗಾಗಿ ಒಟ್ಟಾರೆ ಹೇಳ್ಬೇಕು ಅಂದ್ರೆ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ನಾವು ಯಾವ ಬೆಳೆಗೆ ಎಷ್ಟು ರಸಗೊಬ್ಬರ, ಎಷ್ಟು ಸಾವಯವ ಗೊಬ್ಬರ ಮತ್ತು ಎಷ್ಟು ಜೈವಿಕ ಗೊಬ್ಬರಗಳನ್ನ ಸಮತೋಲನವಾಗಿ ಕೊಡಬೇಕನ್ನೋದು ನಾವು ಆ ಒಂದು ಮಣ್ಣಿನ ಪರೀಕ್ಷೆ ಆಧಾರದ ಮೇಲೆ ನಾವು ರೈತರಿಗೆ ಮಾಹಿತಿ ಕೊಡ್ತೀವಿ. ಈಗ ಒಂದು ಉತ್ತಮ ಮಣ್ಣಂದ್ರೆ ಸಾವಯವ ಇಂಗಾಲ ಎಷ್ಟಿರ್ಬೇಕು ಅಂತ ಹೇಳ್ತಿರ್ತಾವ ಮಣ್ಣ? 0.5% ರಿಂದ 0.75% ಮಧ್ಯಮ ರೇಂಜ್ ಅಲ್ಲಿ ಬರುತ್ತೆ. 0.5%-ಕ್ಕಿಂತ ಕಡಿಮೆ ನಮ್ಮ ಭಾಗದಲ್ಲಿ ಎಲ್ಲಾರ್ದು ಸಾಮಾನ್ಯವಾಗಿ ಯಾರು ಸಾವಯವ ಗೊಬ್ಬರಗಳು ಹಾಕ್ತಾ ಇಲ್ಲ ಅವ್ರದೆಲ್ಲ 0.3-0.4 ಬರ್ತಾ ಇದೆ. ಯಾರು ಸಾವಯವ ಕೃಷಿಗೆ ಹೋಗ್ತಾ ಇದಾರೆ, ಯಾರು ನೈಸರ್ಗಿಕ ಕೃಷಿಗಳ ಒಲವು ತೋರಿಸಿ, ಯಾರು ವರ್ಷ ವರ್ಷ ತಿಪ್ಪಿ ಗೊಬ್ಬರ ಹಾಕ್ತಾ ಇದಾರೆ ಜಮೀನಿಗೆ, ಅವರು 0.5-0.7% ವರೆಗೂ ಬರ್ತಾ ಇದೆ. 0.75%-ಕ್ಕಿಂತ ಹೆಚ್ಚಿಗೆ ಮಾಡಬೇಕು ಅಂತಂದ್ರೆ 10-15 ವರ್ಷದಿಂದ ನಾವು ಸಾವಯವ ಕೃಷಿಯಲ್ಲೇ ಬಳಸ್ಕೊಂಡು ಹೋದಾಗ ಮಾತ್ರ ಅಲ್ಲಿ ಸಾಧ್ಯ ಇದೆ. ಇನ್ನ ಮಣ್ಣು ಪರೀಕ್ಷೆ ಬಂದಾಗ ಬಹಳಷ್ಟು ತೋಟಗಾರಿಕೆ ಬೆಳೆಯನ್ನ ಬೆಳೆಯುವಂತ ರೈತರು, ತಾವ್ ಹೇಳಿರಿ ಒಂದೂವರೆ ತೋಟಗಾರಿಕೆ ಬೆಳೆಯನ್ನ ಬೆಳೆಯುವಂತವ್ರು 1.5 ವರ್ಷ ಅಥವಾ 3 ಬೆಳೆಗಳಾದ್ಮೇಲೆ ಮಾಡಿಸ್ಬೇಕಂತಕ್ಕಂತ ವಿಚಾರ. ಈಗ ದಾಳಿಂಬೆ ಇರ್ಬೋದು, ದ್ರಾಕ್ಷಿ ಇರ್ಬೋದು, ಬೇರೆ ಬೇರೆ ಒಂದು ಬಹಳಷ್ಟು ವರ್ಷ ಲಿಂಬೆ ತೋಟ ಇರ್ಬೋದು, ಇಂಥವೆಲ್ಲ ಬಹಳಷ್ಟು ವರ್ಷ ಬರ್ತವೆ ಬೆಳೆಗಳು. ಇಲ್ಲಿ ರೈತರು ಹೇಗೆ ಮಣ್ಣು ಮಾದರಿಯನ್ನು ತೆಗಿಬೇಕಾಗತ್ತೆ, ಜೊತೆಗೆ ಯಾವ ರೀತಿ ಇಲ್ಲಿ ಗೊಬ್ಬರ ಹಾಕ್ತಿರ್ತಾರೆ, ಮೇಲಿನ ಮೇಲೆ ನೀರ್ ಬಿಡ್ತಿರ್ತಾರೆ, ಹೇಗೆ ಇಲ್ಲಿ ಯಾವ ಒಂದು ಕಾಲ ಸೂಕ್ತ ಅಂತ ಮಣ್ಣಿನ ಮಾದರಿಯನ್ನು ಕಳಿಸ್ಕೊಡ್ಲಿಕ್ಕೆ? ಆನ್ಯುಲ್ ಕ್ರಾಪ್ಸ್ ಅಂತ ಹೇಳ್ತೀವಿ, 3-6 ತಿಂಗಳು ಬೆಳೆಗಳಾದ್ರೆ ಒಂದು ಈ ಬೇಸಿಗೆಗಾಲದಲ್ಲಿ ಏಪ್ರಿಲ್ ಮೇ ಅತಿ ಸೂಕ್ತವಾದ ಸಮಯ. ಕಟಾವಾದ್ಮೇಲೆ ತಗೋಬೇಕು, ಜಮೀನ್ ಖಾಲಿ ಇರುತ್ತೆ, ಅದು ನೈಜವಾದ ಪರಿಸ್ಥಿತಿಯಲ್ಲಿ ಇರುತ್ತೆ, ಹೀಗಾಗಿ ಅಂತ ಒಂದು ಸೂಕ್ತ ಸಮಯ. ಅದು ತೋಟಗಾರಿಕೆ ಬೆಳೆ ಅಂತ ಬಂದಾಗ ನಾವು ವರ್ಷಾಂಗಟ್ಲೆ ಇರುತ್ತೆ ಅದು. ಅಲ್ಲಿ ಏನ್ ನೆನ್ಪಿಟ್ಕೋಬೇಕು ಅಂದ್ರೆ ರಸಗೊಬ್ಬರ ಮತ್ತು ನೀರು ಹಾಕೋಕಿನ ಮುಂಚೆ ಮಣ್ಣಿನ ಮಾದರಿ ತೆಗಿಬೇಕಾಗತ್ತೆ. ಈ ತೋಟಗಾರಿಕೆ ಬೆಳೆಯಲ್ಲಿ ಅದು ಹೇಗ್ ತೆಗಿಬೇಕಾಗತ್ತೆ ಅಂದ್ರೆ ಒಂದು ಗಿಡದ ಜಾಗಕ್ಕೆ ಹೋಗಿ 12-1 ಗಂಟೆ ಏನ್ ನೆರಳು ಬೀಳುತ್ತೆ, ನೆರಳು ಬಿದ್ದಾಗ ಅದ್ರದ್ದೇನು ನಾವು ನೆರಳು ಶೇಡ್ ಅಂತ ಹೇಳ್ತೀವಲ್ಲ ಗುಂಡಾಕಾರದಲ್ಲಿ, ಆ ಒಂದು ವ್ಯಾಪ್ತಿಯಲ್ಲಿ ನಾವು ಮಣ್ಣಿನ ಪರೀಕ್ಷೆ ತಗೋಬಹುದು. ಅದಕ್ಕೆಲ್ಲ ಹೊರಗೆ ಹೋದ್ರೆ ಯಾಕಂದ್ರೆ ಆ ವ್ಯಾಪ್ತಿಯಲ್ಲಿ ಮಾತ್ರ ನೀರು ಮತ್ತು ಪೋಷಕಾಂಶ ಬೆಳೆಗೆ ದೊರಕ್ತಾ ಇರುತ್ತೆ. ಅದಕ್ಕೆಲ್ಲ ಹೊರಗೆ ಹೋದ್ರೆ ಅದು ನಮ್ಗೆ ಅಲ್ಲಿ ಯಾರು ಗೊಬ್ಬರನ ಹಾಕೋದಿಲ್ಲ. ಗಿಡದ ಸುತ್ತಲೂ ಆ ಗಿಡದ ನೆರಳು ಬೀಳ್ತಕ್ಕಂತ ಜಾಗದಲ್ಲೇ ತಗೋಬೇಕು. ಜಾಗದಲ್ಲಿ ಆ ಗಿಡದ ನೆರಳು ಯಾವಾಗ ನೋಡ್ಬೇಕು ನಾವು ಅಂತಂದ್ರೆ 12-1 ಗಂಟೆ ನೆತ್ತಿನಲ್ಲಿ ಬಿಸಿಲಿರುತ್ತೆ ಅಂತ ಹೇಳ್ತಾರಲ್ಲ, ಆ ಸಮಯದಲ್ಲಿ ಈ ಗಿಡದ ನೆರಳು ಎಲ್ಲಿ ಗುಂಡಾಕಾರದಲ್ಲಿ ಬರುತ್ತೆ ಆ ಒಂದು ವ್ಯಾಪ್ತಿಯಲ್ಲಿ ನಾವು ಮಣ್ಣಿನ ಮಾದರಿ ತೆಗಿಬೇಕಾಗುತ್ತೆ. ನಾವು ಅಲ್ಲಿ 0-30 ಸೆಂಟಿಮೀಟರ್ಕಿನ ಆಳವಾಗಿ ಹೋದ್ರೂ ತಪ್ಪೇನಿಲ್ಲ. ನಾವು ವೈಜ್ಞಾನಿಕವಾಗಿ ನಾವು ಸಂಶೋಧನೆ ಮಾಡ್ಬೇಕಾದ್ರೆ ಪದರ ಪದರವಾಗಿ ನಾವು ಮಣ್ಣಿನ ಪರೀಕ್ಷೆ ಮಾಡ್ತೀವಿ. 0-15 ಸೆಂಟಿಮೀಟರ್, 15-30 ಸೆಂಟಿಮೀಟರ್, 30-45 ಸೆಂಟಿಮೀಟರ್ ಅಂತ ನೋಡಿ ನಾವು ಮಾಡ್ತೀವಿ. ಇವು ರೈತರಿಗೆ ಅಷ್ಟೆಲ್ಲ ಪದರ ಪದರ ತಗೊಂಡ್ಬರೋದು ಅದು ಪ್ರಾಕ್ಟಿಕಲ್ ಆಗಿ ಆಗೋದಿಲ್ಲ. ಹೀಗಾಗಿ ನಾವು 30-30 ಅಥವಾ 1 ಅಡಿ 1 ಅಡಿಕಿನ ಹೆಚ್ಚಿಗೆ ಮಣ್ಣಿನ ಮಾದರಿ ತಂದು ಕೊಟ್ರು ತಪ್ಪೇನಿಲ್ಲ. ನೀರ್ ಹಾಯಿಸೋದು ಅಂತಂದ್ರೆ ಇವ ವಿಶೇಷ, ಎಲ್ಲಾ ರೈತರು ಬಹಳ ಪ್ರಗತಿಪರ ಆಗ್ತಾ ಇದಾರೆ. ಎಲ್ಲರಿಗೂ ನೀರ್ ಹಾಯಿಸೋದು ಅಂತಂದ್ರೆ ಯಾರು ಈಗ ಫ್ಲಡ್ಡಿಂಗ್ ಮಾಡ್ತಾ ಇಲ್ಲ, ಎಲ್ಲರೂ ಏನು ಡ್ರಿಪ್ಪರ್ ಅಲ್ಲೇ ಹೋಗ್ತಾ ಇದಾರೆ. ಡ್ರಿಪ್ ಅಲ್ಲಿ ಕೂಡ ಗೊಬ್ಬರಗಳ ಬಿಟ್ಟು ಫರ್ಟಿಗೇಷನ್ ಅಂತ ಕಾನ್ಸೆಪ್ಟ್ ಬಂದಿದೆ. ಹೀಗಾಗಿ ಎಲ್ಲರೂ ಆಲ್ಮೋಸ್ಟ್ ಎಲ್ಲಾ ರೈತರು ಹೊಸದಾಗಿ ಏನಾದ್ರು ತೋಟಗಾರಿಕೆ ಬೆಳೆ ಆಯ್ಕೆ ಮಾಡ್ತಿದಾರಂದ್ರೆ ಮೊದಲು ಎಲ್ಲರೂ ಬಂದು ಮಣ್ಣು ಪರೀಕ್ಷೆ ಮತ್ತು ನೀರ್ ಪರೀಕ್ಷೆ ಮಾಡಿಸ್ಬೇಕನ್ನೋದು ನನ್ನ ವಿನಂತಿ. ಇನ್ನ ಒಳ್ಳೇದು ವಿದ್ಯಾರ್ಥಿಯವರು, ತಾವು ಮಣ್ಣು ಪರೀಕ್ಷೆ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ಕೊಟ್ರಿ. ಈಗ ನೀರು ಪರೀಕ್ಷೆ ಬರೋಣ. ನೀರು ಅಷ್ಟೇ ಮಹತ್ವ ಪಡಿತಾ ಇದೆ ನೀರು, ಯಾಕಂದ್ರೆ ಇತ್ತೀಚೆಗೆ ಬಹಳಷ್ಟು ನೀರಿನಿಂದ ಭೂಮಿ ಕೆಡ್ತಾ ಇದ್ದಾವೆ. ನೀರು ಪರೀಕ್ಷೆಯನ್ನ ಯಾಕೆ ಮಾಡಿಸ್ಬೇಕು? ರೈತರು ಬಹಳಷ್ಟು ಬೇರೆ ಬೇರೆ ನೀರನ್ನ ನಮ್ಮ ನೀರಾವರಿಗೆ ಬಳಸ್ತಾ ಇದ್ದಾರೆ, ಇದ್ರ ಬಗ್ಗೆ ಸ್ವಲ್ಪ ಹೇಳಿ. ಈಗ ನೀರು ಪರೀಕ್ಷೆ ಅಂತ ಬಂದಾಗ ನೀರು ಎಷ್ಟು ಒಳ್ಳೇದೋ ಅಷ್ಟೇ ಹಾನಿಕರ ಕೂಡ ಆಗ್ತಾ ಇದೆ. ಕುಷ್ಕಿ ಬೇಸಾಯ ಅಂದ್ರೂ ಕೂಡ ಎಲ್ಲರಿಗೂ ನೀರಾವರಿ ಪದ್ಧತಿ ಬರ್ತಾ ಇದೆ. ಸರ್ಕಾರ ಅಷ್ಟು ಅನುವು ಮಾಡಿಕೊಟ್ಟಿದೆ, ಎಲ್ಲರಿಗೂ ನೀರ್ ಬರ್ಲಿ, ಎಲ್ಲಾ ಬೆಳೆಗಳಿಗೆ ನೀರ್ ಉಣ್ಲಿ, ಒಳ್ಳೆ ಆದಾಯ ಬರ್ಲಿ, ರೈತರೆಲ್ಲ ಒಂದು ಆದಾಯ ತಗೊಂಡು ಚೆನ್ನಾಗಿ ಪ್ರಗತಿಪರ ಆಗ್ಲಿ ಅಂತ ಒಂದು ಉದ್ದೇಶಕ್ಕೆ ಎಲ್ಲಾ ಕಡೆ ದೂರ ದೂರದಿಂದ ಕಾಲುವೆಗಳನ್ನ ಹರಿಸಿ ನೀರ್ ಸಿಗೋ ವ್ಯವಸ್ಥೆ ಮಾಡ್ತಿದ್ದಾರೆ. ಆದ್ರೆ ನಾವುಗಳು ಮನುಷ್ಯ ಏನ್ ಮಾಡ್ತಿದ್ವಿ, ಅರ್ಧ ದುರ್ಬಳಕೆ ಮಾಡ್ಕೊತಾ ಇದ್ವಿ. ಎಲ್ರಿಗೂ ಸಿಗ್ಲಿ ಅನ್ನೋ ಬದಲು ನನಗೊಬ್ಬರಿಗೆ ಸಿಗ್ಲಿ ಅನ್ನೋ ಒಂದು ಯೋಚನೆಯಲ್ಲಿ ಏನ್ ಮಾಡ್ತಿದ್ವಿ, ವೈಜ್ಞಾನಿಕವಾಗಿ ನೀರನ್ನ ನಾವು ಹಾಯಿಸ್ತಾ ಇಲ್ಲ. ಬಳಸ್ತಾ ಇದ್ದೀವಿ. ಈಗ ಅದನ್ನ ನಾವು ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ, ಇದು ನಮ್ಗೆ ಕುಷ್ಕಿ ಬೇಸಾಯ, ಈ ಕಡೆ ಬಿಜಾಪುರ ಉತ್ತರ ಕರ್ನಾಟಕದಲ್ಲಿ ಕಡ್ಲೆ ಅಥವಾ ಜೋಳ ಹಿಂಗಾರು ಬೆಳೆ ಬಹಳ ಪ್ರಮುಖವಾದದ್ದು. ಅವುಗಳು ಯಾವಾಗ್ತೂ ನೀರ್ ಕೇಳಿಲ್ಲ, ಮಳೆ ಬಂದಾಗ ಬಿತ್ತದು, ಮಳೆ ಎಷ್ಟಿರುತ್ತೆ ಅಷ್ಟೇ ನೀರನ್ನ ಉಪಯೋಗಿಸ್ಕೊಂಡು ಬೆಳೀತಾ ಇದ್ವು. ಈಗ ಅವಕ್ಕೂ ಕೂಡ ನೀರಾವರಿ ಪದ್ಧತಿ ಬಂದಿದೆ ಅಂದ್ರೆ ಅವಕ್ಕೆ ಎಷ್ಟು ಬೇಕಾಗಿತ್ತು ಅಷ್ಟೇ ನೀರ್ ಕೊಟ್ರೆ ಸಾಕು, ಜಾಸ್ತಿ ಕೊಟ್ರೆ ಇಳುವರಿ ಕೂಡ ಕಡಿಮೆ ಆಗುತ್ತೆ. ತುಂಬಾ ಬೇಡ. ಯಾಕೆ ಹೇಳ್ತೀನಿ ಅಂತಂದ್ರೆ, ಯಥೇಚ್ಛವಾಗಿ ನೀರ್ ಬಳಸೋದ್ರಿಂದ ಏನಾಗ್ತದೆ, ಮಣ್ಣಲ್ಲಿರ್ತಕ್ಕಂತ ಪೋಷಕಾಂಶಗಳು ಅಥವಾ ಲವಣಗಳು, ನೇರವಾಗಿ ಹೇಳೋದಾದ್ರೆ ಲವಣಗಳು, ಈ ಲವಣಗಳು ಜಾಸ್ತಿ ಆದ್ರೆ ತೊಂದರೆ ಮಾಡುತ್ತೆ. ಅವೆಲ್ಲ ಲವಣಗಳು ಕರಗಿ ಏನಾಗ್ತಿದೆ, ಭೂಮಿಯ ಒಳಪದರದಲ್ಲಿ ಇರ್ತಕ್ಕಂಥ ಲವಣಗಳೆಲ್ಲ ನೀರಲ್ಲಿ ಕರಗಿ ನಮ್ಮ ವಾತಾವರಣ ಹೇಗಿದೆ, ಬಿಸಿಲು ಜಾಸ್ತಿ ಇದೆ ಮೇಲೆ. ಸೊ ಲವಣಗಳು ಏನಾಗ್ತಿದೆ, ನೀರಿನ ಜೊತೆ ಅವು ಯಾವ್ಯಾಗಿ ನೀರ್ ಹೋಗಕ್ ಪ್ರಯತ್ನ ಪಡುತ್ತೆ, ನೀರಷ್ಟೇ ಬರೋದಿಲ್ಲ, ನೀರಿನ ಜೊತೆ ಲವಣಗೂ ಕೂಡ ಮೇಲ್ ತಗೊಂಡ್ಬರುತ್ತೆ. ಮೇಲ್ ತಗೊಂಡ್ಬಂದು ನೀರ್ ಮಾತ್ರ ಆವಿಯಾಗಿ ಹೋಗುತ್ತೆ, ಆ ಲವಣಗಳ ಪದರಗಳು ಪದರ ಶೇಖರಣೆ ಪದರ ಚಾಲು ಆಗುತ್ತೆ. ಇದು ಏನಾಗುತ್ತೆ, 1-2 ವರ್ಷ ಆಗ್ತಾ ಆಗ್ತಾ ತದನಂತರ ಅದು ಸೌಳು ಮಣೆಗೆ ಎಡೆ ಮಾಡ್ಕೊಡ್ತೇವೆ. ಇದ್ಯಾಕಾಯ್ತು ಅಂದ್ರೆ, ನಾವು ಯಥೇಚ್ಛವಾಗಿ ನೀರ್ ಬಳಸೋದ್ರಿಂದ ಆಗ್ತಾ ಇದೆ. 30 ಸೆಂಟಿಮೀಟರ್ ನೀರ್ ಹಾಯಿಸೋ ಬದಲು 60 ಸೆಂಟಿಮೀಟರ್ ನೀರ್ ಹಾಯಿಸೋದ್ರಿಂದ ಕೆಳಗಿಂದು ಕೂಡ ಲವಣ ಮೇಲ್ ಬರ್ತಾ ಇದೆ. ಹೀಗಾಗಿ ನಾವು ಒಂದು ಮೊದಲೇ ಮಾಡ್ತು ನೀರು ಪರೀಕ್ಷೆ ಯಾಕೆ ಮಾಡಿಸ್ಬೇಕು ಅಂದ್ರೆ, ಒಂದು ತಿಳ್ಕೋಬೇಕು, ನಾವು ನೀರೇ ಸವಳಿತ್ತು ಅಂದ್ರೆ ಅಂತ ನೀರನ್ನ ನಾವು ಯಥೇಚ್ಛವಾಗಿ ಬಳಸಬಾರ್ದು. ನಾವು ಉತ್ತರ ಕರ್ನಾಟಕ ಭಾಗ ಸಾಮಾನ್ಯವಾಗಿ ನಮ್ಗೆಲ್ಲ ಗೊತ್ತು, ಕಪ್ಪು ಎರೆ ಭೂಮಿನೇ ಜಾಸ್ತಿ ಇದೆ, ಆ ಕಪ್ಪು ಎರೆ ಭೂಮಿನೇ ಸಾಕಷ್ಟು ಲವಣಗಳಿದ್ದಾವೆ. ಅಂತ ಕಡೆ ನಾವು ವೈಜ್ಞಾನಿಕವಾಗಿ ಯೋಚನೆ ಮಾಡಿ ನೀರಿನ ಬಳಕೆ ಮಾಡುದು. ಗುಣಮಟ್ಟವಾದ ನೀರಿದ್ರೆ ಉತ್ತಮ, ಇರ್ಲಿಲ್ಲ ಅಂತಂದ್ರೆ ನಾವು ಅದನ್ನ ಕಣ್ಣು ಮುಚ್ಚಿ ಬಳಸೋ ಹಾಗಿಲ್ಲ. ಯಾವಾಗ ಅವಶ್ಯಕತೆ ಇದೆ ಅವಾಗ ಮಾತ್ರ ನೀರ್ ಕೊಡ್ಬೇಕು, ಇಲ್ಲ ಅಂದ್ರೆ ಭೂಮಿಲೂ ಲವಣ ಇದೆ ನೀರಲ್ಲೂ ಕೂಡ ಲವಣ ಇತ್ತು ಅಂತಂದ್ರೆ ಎರಡು ಸೇರಿ ಬೇಗನೆ ಭೂಮಿ ಹಾಳಾಗಿ ಬೆಳೆಗಳಿಗೆ ಎಷ್ಟೇ ಗೊಬ್ಬರ ಹಾಕಿ ನೀವ್ ಎಷ್ಟೇ ವ್ಯವಸಾಯ ಮಾಡಿದ್ರು ಕೂಡ ಬೆಳೆಗಳಿಗೆ ನೀರು ಮತ್ತು ಪೋಷಕಾಂಶ ತಗೊಳಕ್ ಆಗದೆ ಅವು ಒಳ್ಳೆ ಇಳುವರಿನೂ ಕೊಡೋದಿಲ್ಲ, ಕುಂಠಿತಗೊಳ್ಳುತ್ತೆ. ಒಂದು ಎರಡನೇದು, ನೀರು ಪರೀಕ್ಷೆ ಯಾಕೆ ಮಾಡಿಸ್ಬೇಕು ಅಂತಂದ್ರೆ ಈ ಭೂಮಿಗೆ ಆ ನೀರ್ ಸೂಕ್ತ ಇದೆಯಲ್ಲ ಅಂತ ತಿಳ್ಕೋಬೇಕು, ನೀರಿನ ಒಂದು ಗುಣಮಟ್ಟ ತಿಳ್ಕೋಬೇಕು. ಅದು ಕೂಡ ಹೇಗ್ ಪರೀಕ್ಷೆ ಮಾಡಬೇಕು ಅಂತಂದ್ರೆ, ಉದಾಹರಣೆಗೆ ಬೋರ್ ನೀರ್ ಇತ್ತು, ಬೋರ್ ನೀರ್ ಇದ್ರೆ 1-20 ನಿಮಿಷದಲ್ಲಿ ಬೋರ್ ಅನ್ನ ಚಾಲು ಮಾಡ್ಬೇಕು ನಾವು, 1-20 ನಿಮಿಷ ನೀರ್ ಹೋಗಕ್ ಬಿಡಬೇಕು. ತದನಂತರ ಪ್ಲಾಸ್ಟಿಕ್ ಅಥವಾ ಗಾಜಿನ ಬಾಟ್ಲಿ ತಗೋಬೇಕು. ಇಲ್ಲಿ ನಾವು ಯಾವ್ದೇ ಒಂದು ಮೆಟಾಲಿಕ್ ಡಬ್ಬಿ ಹೇಳೋದಿಲ್ಲ, ಯಾಕಂದ್ರೆ ಅವು ತುಕ್ಕ ಹಿಡಿದಿತ್ತು, ಜಂಗ್ ಹಿಡಿದಿತ್ತು ಅಂತ ಅದ್ರದ್ದು ಕೂಡ ಲವಣಗಳು ಒಳಗ್ ಬಂದ್ಬಿಡುತ್ತೆ ನೀರಲ್ಲಿ. ಪ್ಲಾಸ್ಟಿಕ್ ಅಥವಾ ಗಾಜಿನ ಬಾಟ್ಲಿ ತಗೊಂಡು ಅದು ಅದೇ ನೀರನ್ನು ಸ್ವಚ್ಛವಾಗಿ ತೊಳೆದು ತದನಂತರ ನೀರನ್ನ ಶೇಖರಣೆ ಮಾಡಿ ಗಟ್ಟಿಯಾಗಿ ಕ್ಯಾಪ್ ಹಾಕಿ 1-24 ತಾಸು ಒಳಗೆ ಹತ್ತಿರದಿರ್ತಕ್ಕಂತ ಪರೀಕ್ಷೆ ಮಾಡೋ ಕೇಂದ್ರಕ್ಕೆ ಕೊಟ್ರೆ ಆ ನೀರಿನ ಗುಣಧರ್ಮ ಹೇಳಕ್ ಸಾಧ್ಯ. ಇನ್ನು ಅದೇ ರೀತಿ ತೆರೆದ ಬಾವಿ ಇತ್ತು ಅಂತಂದ್ರೆ ಅಲ್ಲಿ ಹೇಗೆ ನೀರ್ ಸಂಗ್ರಹಣೆ ಮಾಡಬೇಕು ಅಂದ್ರೆ, ತೆರೆದ ಬಾವಿ ಅಂತಂದ್ರೆ ನಮ್ಗೆಲ್ಲ ಗೊತ್ತು ಮೇಲೆ ಪಾಚಿ ಕಸ ಕಡ್ಡಿ ಎಲ್ಲ ಇರುತ್ತೆ, ಅಂತ ಕಡೆ ನಾವು ನೀರನ್ನ ಸಂಗ್ರಹ ಮಾಡಬಾರ್ದು. ಸ್ವಲ್ಪ 1 ಫೀಟ್ ಒಳಗ್ ಹೋಗೋ ಹಾಗೆ ನಾವು ನೀರನ್ನ ಸಂಗ್ರಹ ಮಾಡ್ಬೇಕು. ಅದು ಹೇಗ್ ಮಾಡ್ಬೇಕು ಅಂದ್ರೆ, ಅದೇ ಒಂದು ಗಾಜಿನ ಬಾಟ್ಲಿ ಅಥವಾ ಪ್ಲಾಸ್ಟಿಕ್ ಬಾಟ್ಲಿ ತಗೊಂಡು ಅದ್ರ ಬಾಯಿನ ಉಲ್ಟಾ ಮಾಡ್ಬೇಕು ನಾವು, ಅದ್ರ ಬಾಯಿ ಅಂದ್ರೆ ಮುಖ, ಉಲ್ಟಾ ಮಾಡಿ 1 ಅಡಿಯಷ್ಟು ಒಳಗ್ ಹಾಕಿ ತದನಂತರ ಸೀದಾ ಮಾಡಿ ಒಳಗಿಂದ ನೀರ್ ತುಂಬಿಕೊಂಡು ಅದ್ರ ಗಟ್ಟಿಯಾಗಿ ಮುಚ್ಚಿ 1-24 ಗಂಟೆಯಲ್ಲಿ ಹತ್ತಿರದಿರ್ತಕ್ಕಂತ ಒಂದು ಪರೀಕ್ಷಾ ಕೇಂದ್ರಕ್ಕೆ ಕೊಟ್ರೆ ಒಂದು ನೀರಿನ ಒಂದು ಪರೀಕ್ಷೆ ಮಾಡಿ ಗುಣಧರ್ಮ ಹೇಳ್ತಾರೆ. ರಸಸಾರ ಎಷ್ಟಿದೆ, ಲವಣಾಂಶ ಎಷ್ಟಿದೆ, ಸೋಡಿಯಂ ಅಬ್ಸಾರ್ಪ್ಷನ್ ರೇಷೋ ಅಂತ ಹೇಳಿ, ಆ ನೀರಲ್ಲಿ ಕಾರ್ಬೋನೇಟ್ಸ್ ಎಷ್ಟಿದೆ, ಬೈಕಾರ್ಬೋನೇಟ್ಸ್ ಎಷ್ಟಿದೆ, ಕ್ಲೋರಿನ್ ಎಷ್ಟಿದೆ, ಇದೆಲ್ಲ ಹೇಳಿ ಈ ನೀರಿನ ಗುಣಧರ್ಮ ಏನು ಅಂತ ತಿಳಿಸ್ಕೊಡ್ತಾರೆ. ಅಂದ್ರೆ ಮುಖ್ಯವಾಗಿ ಬೋರ್ ನೀರನ್ನ ಪರೀಕ್ಷೆ ಮಾಡಿಸೋದ್ರೆ ಈಗ ರೈತರು ಹಳ್ಳದ ನೀರು ಇರತ್ತೆ, ಕೆಲವೊಮ್ಮೆ ಈ ಒಂದು ಬಾವಿ ನೀರು ಮಾಡ್ತಿರ್ತಾರೆ, ಜೊತೆಗೆ ಹೊಳೆ ನೀರು ಮಾಡಿಸೋದು ಬೇಕಂತೀರಾ, ಮಾಡಿಸಲೇಬೇಕಂತೀರಾ? ಹೊಳೆ ನೀರಲ್ಲ ಅವಶ್ಯಕತೆ ಇಲ್ಲ, ಅವು ಸಿಹಿಯಾದ ನೀರೇ ಇರ್ತವೆ. ಆಮೇಲೆ ನಾವು ತೆಗೆದ ನೀರು ಆ ನೀರು ಮತ್ತೆ ಸಿಗಲ್ಲ ಅಲ್ಲಿ, ಹರಿಯೋ ನೀರು ಅವಶ್ಯಕತೆ ಇಲ್ಲ. ಬೋರು ಮತ್ತು ತೆರೆದ ಬಾವಿ ನೀರು ಮಾಡಿಸಿದ್ರೆ ಉತ್ತಮ ಉತ್ತಮ ಉತ್ತಮ. ಸೊ ಇಲ್ಲಿ ತಾವು ನೀರು ಪರೀಕ್ಷೆಯನ್ನು ಮಾಡಿ ರೈತರಿಗೆ ಏನು ಒಂದು ಮಾಹಿತಿಯನ್ನು ಕೊಡ್ತೀರಿ ಆ ಪರೀಕ್ಷೆ ರಿಪೋರ್ಟ್ ಅಲ್ಲಿ? ಈಗ ರಸಸಾರ ನೀರಲ್ಲಿ ರಸಸಾರ ಏನಿದೆ, ರಸಸಾರ ಅಕಸ್ಮಾತ್ ಕ್ಷಾರವಾಗಿದ್ರೆ ಅದು ಕೂಡ ನೀರು ಸವಳಾಗ್ತದೆ ಅಂತ ಕಾಣಿಸ್ಕೊಳ್ಳುತ್ತೆ. ಲವಣಾಂಶ ಕೂಡ ನೋಡ್ತೀವಿ ನೀರಲ್ಲಿ ಎಷ್ಟೆಲ್ಲ ಲವಣ ಇದೆ. ಈಗ ನಾವು ಮನೆಯಲ್ಲಿ ಒಂದು ಆರೋ ಯೂನಿಟ್ ಕೂರಿಸ್ಬೇಕಾದ್ರೆ ನೀರಿನ ಒಂದು ಲವಣಾಂಶ ಪಿಸಿ ನೋಡ್ತಾರೆ. ಅದೇ ರೀತಿ ಅದೇ ನೀರನ್ನ ನಾವು ನೋಡಿದಾಗ ತುಂಬಾ ಟಿಡಿಎಸ್ ಇತ್ತು ಅಂದ್ರೆ ಮಣ್ಣಲ್ಲಿ ಸೇರಿಸೋ ಲವಣ ನಾವಾಗೆ ನಾವೇ ಸೇರಿಸಿದಾಗ ಆಗುತ್ತೆ, ಮಣ್ಣು ಹಾಳಾಗಿ ಹೋಗುವ ಸಾಧ್ಯತೆ ಇರುತ್ತೆ. ಮುಂದೆ 100% ಸಾಧ್ಯತೆ ಇರುತ್ತೆ. ಅಂತ ಸಂದರ್ಭದಲ್ಲಿ ಬೋರ್ ಇರುತ್ತೆ, ಸಂಪೂರ್ಣ ಒಂದ್ 3-4 ಇಂಚ್ ನೀರು ಇರುತ್ತೆ, ಒಳ್ಳೆ ನೀರು, ಆದ್ರೆ ನೀರು ಉಪ್ಪಿರುತ್ತೆ. ಇಂತಹ ಸಂದರ್ಭದಲ್ಲಿ ರೈತ ನೀರನ್ನ ಮಿತವಾಗಿ ಬಳಸಲಿಕ್ಕೆ ಏನಾದ್ರು ಅವಕಾಶ ಇರತ್ತವ? ನೀರು ಸರಿ ಇಲ್ಲ ಬಳಸ್ಬೇಡಿ ಅಂತ ಹೇಳ್ತೀರಿ ನೀವು, ಆದ್ರೂ ರೈತರಿಗೆ ಅನಿವಾರ್ಯ ಇರುತ್ತೆ ನೀರು, ಒಂದ್ ಬೆಳೆ ಆದ್ರೂ ತಕ್ಕೋಬೇಕು ನಾನು ವರ್ಷದಲ್ಲಿ ನೀರಾವರಿ ಅಂತಕ್ಕಂಥದ್ದು. ಇಲ್ಲಿ ಏನು ಸಲಹೆ ಕೊಡ್ತೀರ ಅವ್ರಿಗೆ? ಹೌದು, ಈಗ ಯಾಕಂದ್ರೆ ನಾವು ಕಷ್ಟಪಟ್ಟು ನೀರು ಹೊಡೋ ಬೋರ್ ತೆಗೆಸಿರ್ತಾರೆ, ಅದಕ್ಕೂ ಸಾಕಷ್ಟು ದುಡ್ಡು ಖರ್ಚು ಮಾಡಿರ್ತಾರೆ, ಅದನ್ನ ಮುಚ್ಚಿ ಅಂತ ಹೇಳಕ್ಕಾಗಲ್ಲ. ವೈಜ್ಞಾನಿಕವಾಗಿ ಬಹಳ ಆಲೋಚನೆ ಮಾಡಿ ಹೇಗ್ ಬಳಸ್ಬೇಕು ಅಂತಂದ್ರೆ, ಈಗ ಮುಂಗಾರ ಮಳೆ ಕಾಯ್ತಾ ಇರ್ತೀವಿ, ಬಿತ್ತಿರ್ತೀವಿ, ನೀರ್ ಸಿಗೋದೇ ಇಲ್ಲ, ಇನ್ನೇನು ಸಸಿ ಜರ್ಮಿನೇಟ್ ಆಗಿರುತ್ತೆ, ಮೊಳಕೆ ಒಡೆದಿರುತ್ತೆ, ತಡೆಯೋದೇ ಇಲ್ಲ, ಸತ್ತೆ ಹೋಗುತ್ತೆ ಅಂದಾಗ ಒಂದು ಲೈಫ್ ಸೇವಿಂಗ್ ಇರಿಗೇಷನ್ ಅಂತ ಹೇಳ್ತೀವಿ, ಅವುಗಳ ಉಳಿಸ್ಕೊಳ್ಳಕ್ಕೆ ಒಂದು ಲೈಫ್ ಸೇವಿಂಗ್ ಇರಿಗೇಷನ್ ಕೊಟ್ಟು ಬದುಕಿಸ್ಕೋಬೇಕು. ತದನಂತರ ನಾವು ಮಳೆ ಕಾಯೋಣ ಅಥವಾ ಸಿಹಿ ನೀರು ಕಾಯ್ಬೇಕು. ಅಂದ್ರೆ ನಾವ್ ಏನ್ ಹೇಳ್ತೀವಿ ಅಂದ್ರೆ ರೊಟೇಷನ್ ಮತ್ತೆ ಮಿಕ್ಸಿಂಗ್ ಅಂತ ಹೇಳ್ತೀವಿ. ಒಂದ್ಸಲ ನಮ್ ಬೋರ್ ನೀರು ಕೊಡೋದು, ಇನ್ನೊಂದ್ಸಲ ಸಿಹಿ ನೀರು, ಕೆನಲ್ ನೀರು ಅಥವಾ ಕೃಷಿ ಹೊಂಡಕ್ಕೆ ಸೇರಿಸಿರೋ ನೀರು, ಒಂದ್ಸಲ ಒಳ್ಳೆ ನೀರು, ಒಂದ್ಸಲ ನಮ್ಮ ಈ ಸೌಳ್ ನೀರು, ಒಂದಾದ್ಮೇಲೆ ಒಂದಾದ್ಮೇಲೆ ಕೊಟ್ರೆ ಬೆಳೆಗೆ ಅಷ್ಟು ಪರಿಣಾಮಕಾರಿಯಾಗಿ ಆಗೋದಿಲ್ಲ, ಕೆಟ್ಟ ಪರಿಣಾಮ ಆಗೋದಿಲ್ಲ ಆಗೋದಿಲ್ಲ. ಒಂದ್ ಪದ್ಧತಿ. ಇನ್ನೊಂದ್ ಪದ್ಧತಿ ಏನು ಅಂತಂದ್ರೆ, ನಮ್ ಕೃಷಿ ಹೊಂಡ ಇತ್ತು ಅಲ್ಲಿ ಕೃಷಿ ಹೊಂಡ ಅಂತೀವಿ ಇಲ್ಲ ಕೆರೆ ಅಂತೀವಿ, ಅಲ್ಲಿ ಕೆನಲ್ ನೀರ್ ಬಂದಿರುತ್ತೆ, ಬಂದಾಗ ಶೇಖರಣೆ ಮಾಡ್ತಾರೆ, ಮಳೆ ನೀರನ್ನ ಅಲ್ಲಿ ಹಾರ್ವೆಸ್ಟ್ ಮಾಡಿರ್ತಾರೆ, ಶೇಖರಣೆ ಮಾಡಿರ್ತಾರೆ. ಅಂತ ನೀರಿಗೆ ನಮ್ಮ ಬೋರ್ ನೀರು ಬಿಟ್ಟು ಮಿಕ್ಸ್ ಮಾಡಿ ಕೂಡ ಬಳಸ್ಬೋದು. ಇನ್ನು ಮೂರನೇದು ಅಂತಂದ್ರೆ, ಎಲ್ಲಿ ನಾವು ನೀರ್ ಹಾಯ್ಸಕ್ ಚಾಲೂ ಮಾಡ್ತೀವಿ ಅಲ್ಲೊಂದು ಜಿಪ್ಸಮ್ ಚೀಲ ಹಾಕುವ ಒಂದು ಪದ್ಧತಿ ಇದೆ. ಕಾರಣ ಈ ಜಿಪ್ಸಮ್ ಅಲ್ಲಿ ಇರ್ತಕ್ಕಂತ ಕ್ಯಾಲ್ಸಿಯಂ ಅದು ಒಂದು ಹೀರ್ಕೊಳ್ಳುತ್ತೆ ಅನ್ನೋ ಒಂದು ವೈಜ್ಞಾನಿಕವಾದ ಒಂದು ಪ್ರೂವನ್ ಟೆಕ್ನಾಲಜಿ ಇದೆ. ಇದು ಬಿಟ್ಟು ಇನ್ನೇನು ಇನ್ನೊಂದ್ ಏನೋ ಅವಕಾಶ ಇದೆ ಅಂದ್ರೆ, ಆ ಒಂದು ಸೌಳ ತಡ್ಕೊಳ್ತಕ್ಕಂತ ಬೆಳೆ ಆಯ್ಕೆ ಮಾಡಬೇಕು, ಬೆಳೆಯಲ್ಲೂ ಮತ್ತು ತಳಿಗಳ ಆಯ್ಕೆ ಮಾಡ್ಕೋಬೇಕು. ಇದ್ರೆಲ್ಲಕ್ಕಿನ ಜೊತೆಗೆ ಇದಕ್ಕೆಲ್ಲದಕ್ಕಿಂತ ಹೆಚ್ಚು ಅಂದ್ರೆ, ನಾವು ಸತತವಾಗಿ ಸಾವಯವ ಗೊಬ್ಬರಗಳನ್ನ ಹಾಕ್ತಾ ಹೋದ್ರೆ ಅದೊಂಥರ ಫಿಲ್ಟರ್ ಮಾಡೋ ರೀತಿ ಪದಾರ್ಥವಾಗಿರುತ್ತೆ. ಇವೆಲ್ಲ ನಾವು ನೀರ್ ಸವಳದೆ ಅಂತಂದ್ರೆ ಬಳಸಲೇಬೇಡಿ ಅಂತ ಹೇಳಕ್ಕೂ ಆಗಲ್ಲ, ಮುಚ್ಚಿ ಬೋರ್ ಅಂತ ಹೇಳಕ್ಕೂ ಆಗಲ್ಲ. ಇದನ್ನ ಯಾವ ರೀತಿ ನಾವು ಯೋಚನೆ ಮಾಡಿ ವೈಜ್ಞಾನಿಕವಾಗಿ ಬಳಸ್ಕೋಬೇಕು, ವೈಜ್ಞಾನಿಕವಾಗಿ ಹೇಗೆ ಬಳಸಬೇಕು ಅನ್ನೋದು ಬಹಳ ಮುಖ್ಯ. ಒಂದು ಐದು ಪದ್ಧತಿ ಹೇಳಿದೆ, ಐದು ಆಪ್ಷನ್ಸ್ ಹೇಳಿದೆ ನಾನು. ನೀವು ಐದರಲ್ಲಿ ಯಾವ್ದು ಮಾಡ್ಕೊಂಡು ಹೋದ್ರು ಕೂಡ ನಾವು ಆ ಒಂದು ಸವಳು ನೀರನ್ನ ನಾವು ಬಳಸ್ಕೋಬಹುದು. ಹೀಗೆ ಇನ್ನು ನೀರು ಪರೀಕ್ಷೆಯನ್ನ ಎಲ್ಲಾ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಮಾಡ್ತಾರೆ, ಮತ್ತೆ ಬೇರೆ ಕಡೆ ಎಲ್ಲಾ ಸೌಲಭ್ಯಗಳು ಇದಾವ ಅಂತಾರೆ, ಹೇಗೆ ತಾವು? ಇಲ್ಲ ಸರ್, ಈಗ ಪ್ರತಿಯೊಂದು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮತ್ತು ಪ್ರತಿಯೊಂದು ಕೃಷಿ ಇಲಾಖೆ ಮಣ್ಣು ಆರೋಗ್ಯ ಕೇಂದ್ರದಲ್ಲಿ ಕೂಡ ಮಣ್ಣು ಮತ್ತು ನೀರು ಪರೀಕ್ಷೆ ಮಾಡ್ತಾರೆ. ಇದಲ್ಲದೆ ಒಂದು ಸಸಿಗಳ ಪರೀಕ್ಷೆನೂ ಮಾಡ್ತಾರೆ. ಇವು ಎರಡು ಬಿಟ್ಟು ಕೆಲವೊಬ್ಬರು ಪ್ರೈವೇಟ್ ಆಗಿ ಕೂಡ ಪರೀಕ್ಷಾ ಕೇಂದ್ರಗಳು ತೆರೆದಿದ್ದಾರೆ. ಅಂದ್ರೆ ಅವರ ಅನುಕೂಲಕ್ಕೆ ಏರಿಯಾ, ಈಗ ನಾವು ಒಂದು ಹೆಡ್ಕ್ವಾರ್ಟರ್ ಹೇಳ್ತೀವಿ, ಊರು ಯಾವ್ದೋ ಒಂದು 70-80 ಕಿಲೋಮೀಟರ್ ದೂರ ಇರುತ್ತೆ, ಅವ್ರಿಗೆ ಇನ್ನೊಂದ್ ಯಾವ್ದೋ ಪ್ರೈವೇಟ್ ಹತ್ರ ಆಗ್ಬಹುದು. ಇವು ಎರಡು ಮಾತ್ರ ಕಂಪಲ್ಸರಿ ನೋಡ್ತಾ ಇರ್ತದೆ, ಪ್ರತಿಯೊಂದು ಜಿಲ್ಲೆಯಲ್ಲೂ ಸರ್ಕಾರ ಸೌಲಭ್ಯ ಮಾಡಿಕೊಟ್ಟಿದೆ. ಎರಡು ಕೇಂದ್ರಗಳು, ಒಂದು ಕೃಷಿ ವಿಜ್ಞಾನ ಕೇಂದ್ರ ಇರುತ್ತೆ, ಒಂದು ಕೃಷಿ ಇಲಾಖೆಯದು ಒಂದು ಮಣ್ಣು ಆರೋಗ್ಯ ಕೇಂದ್ರ ಇದೆ. ಇವೆರಡರಲ್ಲೂ ಕೂಡ ಮಣ್ಣು ಮತ್ತು ನೀರು ಪರೀಕ್ಷೆ ಮಾಡ್ಬೋದು. ಒಳ್ಳೇದು ಡಾಕ್ಟರ್ ವಿದ್ಯಾವತಿ ಅವರು, ಇದುವರೆಗೆ ಮಣ್ಣು ಮತ್ತು ನೀರು ಪರೀಕ್ಷೆ ಮಹತ್ವ, ಪರೀಕ್ಷೆ ಮಾಡಿಸಿದ ಮೇಲೆ ಒಂದ್ ವೇಳೆ ನೀರು ಸರಿ ಇಲ್ಲ ಅಂದ್ರೆ ಅದನ್ನ ಮಿತವಾಗಿ ಹೇಗೆ ಬಳಸಬೇಕು ಅಂತಕ್ಕಂತ ವಿಚಾರ, ಮಣ್ಣು ಪರೀಕ್ಷೆಯನ್ನ ಮಾಡಿಸಿದ ಮೇಲೆ ರೈತರು ಆ ಒಂದು ಪಾಲನೆ ಆದಂತ ಒಂದು ರಿಪೋರ್ಟ್ ಏನ್ ಬರುತ್ತೆ ಅದ್ರ ಪ್ರಕಾರ ಹೇಗೆ ಅವರು ಅನುಸರಿಸಬೇಕು ಅಂತಕ್ಕಂತ ವಿಚಾರವನ್ನ ಸಾಕಷ್ಟು ವಿವರವಾಗಿ ನಮ್ಮ ರೈತರಿಗೆ ಮಾಹಿತಿಯನ್ನು ಮಾಡಿಕೊಟ್ರಿ. ರೈತರು ಖಂಡಿತವಾಗಿಯೂ ಬಹಳ ಮುಖ್ಯವಾದಂತಹ ವಿಷಯಗಳು ಮಣ್ಣು ಪರೀಕ್ಷೆ ಮತ್ತು ನೀರು ಪರೀಕ್ಷೆ. ಯಾರಾದರೂ ನೀರಾವರಿಯನ್ನ ಹೊಸದಾಗಿ ಮಾಡುವಂತ ರೈತರು, ಬೋರ್ವೆಲ್ ಅನ್ನ ಹಾಕುವಂತ ರೈತರು, ಜೊತೆಗೆ ನೀರು ಮತ್ತು ಮಣ್ಣು ಪರೀಕ್ಷೆಯನ್ನ ಮಾಡಿಸಿ ಬೆಳೆಯನ್ನ ಬೆಳಿಲಿಕ್ಕೆ ಮುಂದಾಗಲಿ ಅಂತ ಹೇಳೋಣ. ಮಾಹಿತಿಯನ್ನು ಹಂಚಿಕೊಂಡೋದಕ್ಕೆ ನಮ್ಮ ರೈತರ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ. ರೈತ ಬಾಂಧವರೇ, ಇದುವರೆಗೂ ಮಣ್ಣು ಮತ್ತು ನೀರು ಪರೀಕ್ಷೆಯ ಮಹತ್ವ ಕುರಿತು ಮಣ್ಣು ತಜ್ಞರಾದ ಡಾಕ್ಟರ್ ವಿದ್ಯಾವತಿ ಯಡಹಳ್ಳಿ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದ್ರಿ. ಇವರನ್ನ ಸಂದರ್ಶಿಸಿದವರು ಡಾಕ್ಟರ್ ವಿಜಿ ಬಾವಲತಿ ಅವರು. ಈಗ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿ. ರೈತ ಬಾಂಧವರೇ, ಈಗ ಹವಾಮಾನ ವರದಿ ಮತ್ತು ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಕೇಳೋಣ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳು ಯಾವುದೇ ಪ್ರಮಾಣದ ಮಳೆ ಆಗುವ ಸಾಧ್ಯತೆ ಇಲ್ಲ. ಗರಿಷ್ಠ ಉಷ್ಣಾಂಶ 34-37.7 ಡಿಗ್ರಿ ಸೆಲ್ಸಿಯಸ್, ಹಾಗೆಯೇ ಕನಿಷ್ಠ ಉಷ್ಣಾಂಶ 17.5-18.8 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 50-58% ಮತ್ತು ಕನಿಷ್ಠ ಆರ್ದ್ರತೆ 18-19% ಇರುವ ಸಾಧ್ಯತೆ ಇದ್ದು, ಗಾಳಿಯ ವೇಗ ಸರಾಸರಿ 6-9 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ ಎಂದು ರೈತ ಬಾಂಧವರಿಗೆ ಮುನ್ಸೂಚನೆಯನ್ನು ನೀಡಲಾಗಿದೆ. ಇನ್ನು ರೈತ ಬಾಂಧವರಿಗೆ ತಿಳಿಪಡಿಸುವುದೇನೆಂದರೆ, ನೀರಾವರಿ ಸೌಲಭ್ಯವಿದ್ದಲ್ಲಿ ರೈತ ಬಾಂಧವರು ಕಡಲೆ ಮತ್ತು ಜೋಳ ರಾಶಿಯಾದ ನಂತರ ಕಲ್ಲಂಗಡಿ ಬೆಳೆಯುವುದರಿಂದ ಉತ್ತಮ ಆದಾಯವನ್ನು ಪಡೆಯಬಹುದು. ಇನ್ನು ಬೆಳೆಗಳಲ್ಲಿ ತೇವಾಂಶದ ಕೊರತೆ ಕಂಡು ಬಂದಲ್ಲಿ ನೀರಾವರಿ ಸೌಲಭ್ಯವಿದ್ದರೆ ಹಗುರವಾಗಿ ನೀರನ್ನು ಹಾಸಬೇಕು. ಈಗಾಗಲೇ ಕಟಾವು ಮಾಡಿದ ಬಿತ್ತನೆ ಬೀಜಗಳನ್ನು ಸರಿಯಾಗಿ ಒಣಗಿಸಬೇಕು. ಅಂದರೆ ಏಕದಳ ಧಾನ್ಯಗಳು ತೇವಾಂಶ 11-12%, ದ್ವಿದಳ ಧಾನ್ಯಗಳ ತೇವಾಂಶ 9%, ಎಣ್ಣೆ ಕಾಳುಗಳು 8% ಮತ್ತು ತರಕಾರಿ ಬೀಜಗಳು 5-6% ಇರಬೇಕು. ಇದರಿಂದ ಹೆಚ್ಚು ದಿನ ಬೀಜಗಳು ಕೆಡದಂತೆ ಸಂರಕ್ಷಣೆ ಮಾಡಬಹುದು, ಜೊತೆಗೆ ಉಗ್ರಾಣದ ಕೀಟಬಾಧೆಯನ್ನು ತಪ್ಪಿಸಬಹುದು. ಇನ್ನು ಭತ್ತವನ್ನು ನಾಟಿ ಮಾಡುವಂತಹ ಪೂರ್ವದಲ್ಲಿ ರೈತ ಬಾಂಧವರು ಭತ್ತದ ಸಸಿಯ ಬೇರುಗಳನ್ನು ಅಜೋಸ್ಪಿರಿಲಂ ಅಣುಜೀವಿ ಗೊಬ್ಬರದ ದ್ರಾವಣದಲ್ಲಿ 15-20 ನಿಮಿಷಗಳ ಕಾಲ ಅದ್ದಿ ನಾಟಿ ಮಾಡುವುದರಿಂದ ಭತ್ತಕ್ಕೆ ಶಿಫಾರಸು ಮಾಡಿದ ಸಾರಜನಕದ 25%ರಷ್ಟನ್ನು ಕಡಿಮೆ ಮಾಡಬಹುದು. ಭತ್ತ ನಾಟಿ ಮಾಡಿದ 3-6 ವಾರಗಳ ನಂತರ ಮತ್ತು ತೆನೆ ಬರುವ ಹಂತದಲ್ಲಿ ಎಕರೆಗೆ 10 ಕಿಲೋಗ್ರಾಂ ಸಾರಜನಕವನ್ನು ಮೇಲು ಗೊಬ್ಬರವಾಗಿ ಕೊಡಬೇಕು. ಜೋಳವು ಕಟಾವಿನ ಹಂತದಲ್ಲಿದ್ದು ಹವಾಮಾನ ಮುನ್ಸೂಚನೆ ಅನುಗುಣವಾಗಿ ಆದ್ಯತೆಯ ಮೇರೆಗೆ ಕಟಾವು ಮಾಡಬೇಕು. ಕಡಲೆಯು ಕಟಾವಿಗೆ ಬಂದದ್ದು ತಾಪಮಾನ ಅಧಿಕವಾಗುತ್ತಿರುವುದರಿಂದ ಕಾಯಿ ಉದುರುವುದನ್ನು ತಡೆಯಲು ಬೆಳಗಿನ ಸಮಯದಲ್ಲಿ ಕಟಾವು ಮಾಡಬೇಕು. ಹತ್ತಿ ಬೆಳೆಯು ಕಟಾವಾದ ನಂತರ ಹತ್ತಿ ಕಡ್ಡಿಗಳನ್ನು ಸುಡದೆ ಕಾಂಪೋಸ್ಟ್ ತಯಾರಿಸಲು ಉಪಯೋಗಿಸಬೇಕು ಅಥವಾ ಟ್ರ್ಯಾಕ್ಟರ್ ಚಾಲಿತ ರೋಟಾವೇಟರ್ ಸಹಾಯದಿಂದ ಮಣ್ಣಿನಲ್ಲಿ ಬೆರೆಸಬೇಕು. ಇದರಿಂದ ಮಣ್ಣಿನ ಫಲವತ್ತತೆ ಹೆಚ್ಚಾಗ್ತದೆ. ರೈತ ಬಾಂಧವರಿಗೆ ಮಾಹಿತಿಯನ್ನು ಹೇಳೋದಾದರೆ, ತೊಗರಿ ಬೀಜವನ್ನು ಒಣಗಿಸಿದ ಮೇಲೆ ಹೊಂಗೆ ಮತ್ತು ಔಡಲ 10 ಗ್ರಾಂ ಪ್ರತಿ ಕೆಜಿ ಬೀಜಕ್ಕೆ ಎಣ್ಣೆಯಿಂದ ಬೀಜೋಪಚಾರ ಮಾಡಿದ ನಂತರ ಉಗ್ರಾಣದಲ್ಲಿ ಸಂಗ್ರಹಿಸಿಡುವುದರಿಂದ ಮುಂದೆ ಧಾನ್ಯಗಳಿಗೆ ಬರುವ ಬುರಿಬುರಿ ಕೀಟದ ಬಾಧೆಯನ್ನು ತಡೆಗಟ್ಟಬಹುದು. ಈಗಾಗಲೇ ಕೊಯ್ಲು ಮಾಡಿದ ತೊಗರಿಯನ್ನು ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಿ ನಂತರ ಗೋಣಿ ಚೀಲದಲ್ಲಿ ಶೇಖರಿಸಿ ಇಡಬೇಕು. ಸೂರ್ಯಕಾಂತಿಯಲ್ಲಿ ಹೆಲಿಕೋವರ್ಪಾವನ್ನು ನಿರ್ವಹಿಸಲು ಸೂರ್ಯಕಾಂತಿ ತಲೆಯಿಂದ ಲಾರ್ವಾಗಳ ಹಸ್ತಚಾಲಿತ ಸಂಗ್ರಹವು ಅತ್ಯುತ್ತಮ ಆಯ್ಕೆಯಾಗಿರುತ್ತದೆ. ಬದನೆಕಾಯಿಯಲ್ಲಿ ಹಣ್ಣು ಕೊರೆಯುವ ಹುಳುವಿನ ಹತೋಟಿಗಾಗಿ 0.2 ಗ್ರಾಂ ಇಮಾಮಿಕ್ಯೂನ್ ಬೆಂಜೇಟ್ 5 SG ಅಥವಾ 0.20 ಮಿಲಿಲೀಟರ್ ಸ್ಪೈನೋಸ್ಯಾಡ್ 45 SC ಅಥವಾ 0.2 ಮಿಲಿಲೀಟರ್ ಕ್ರೋನೋನೆಂಟ್ನಲ್ಲಿ ಪ್ರೋಲ್ 18.5 SCಯನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಮಾವು ಹೂ ಬಿಡುವ ಹಂತದಲ್ಲಿರುವಾಗ ಮ್ಯಾಂಗೋ ಸ್ಪೆಷಲ್ 5 ಗ್ರಾಮನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಗಿಡಕ್ಕೆ ಸಿಂಪಡಿಸುವುದರಿಂದ ಮಾವಿನ ಇಳುವರಿ ಹೆಚ್ಚಿಸುವುದಲ್ಲದೆ ಉತ್ತಮ ಗುಣಮಟ್ಟದ ಹಣ್ಣುಗಳನ್ನು ಪಡೆಯಬಹುದು. ಮೆಣಸಿನಕಾಯಿ ಬೆಳೆಯು ಬಹುತೇಕ ಕಟಾವಿನ ಹಂತದಲ್ಲಿರುವುದರಿಂದ ಪ್ರಸ್ತುತ ಮಳೆಯ ಅವಕಾಶ ಕಡಿಮೆ ಇರುವುದರಿಂದ ಆದಷ್ಟು ಬೇಗನೆ ಕಟಾವು ಮಾಡಿ ಬಿಸಿಲಿನಲ್ಲಿ ಒಣಗಿಸಬೇಕು. ಕುರಿ ಮತ್ತು ಮೇಕೆ ಸಾಕಾಣಿಕೆದಾರರು 3 ತಿಂಗಳಿಗೊಮ್ಮೆ ಬೇರೆ ಬೇರೆ ಜಂತುನಾಶಕ ಔಷಧಿಗಳನ್ನು ಕೊಡುವುದರಿಂದ ಅವುಗಳ ಸಾಮರ್ಥ್ಯವನ್ನು ಹೆಚ್ಚಿಸಬಹುದು. ಇನ್ನು ನುಗ್ಗೆಸೊಪ್ಪನ್ನು ಜಾನುವಾರುಗಳಿಗೆ ಆಹಾರವಾಗಿ ಉಪಯೋಗಿಸುವುದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತದೆ ಹಾಗೂ ಹಾಲಿನ ಗುಣಮಟ್ಟ ಸುಧಾರಿಸುತ್ತದೆ. ರೈತ ಬಾಂಧವರೇ, ಇದುವರೆಗೂ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದ್ರಿ. ಇನ್ನು ನಾಳಿನ ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗದಲ್ಲಿ ಸಾವಯವ ಪದ್ಧತಿಯಲ್ಲಿ ಆಹಾರ ಧಾನ್ಯಗಳ ಸಂರಕ್ಷಣೆ ಕುರಿತು ಡಾಕ್ಟರ್ ಸುಶೀಲಾ ನಾಡಗೌಡ ಅವರೊಂದಿಗೆ ಸಂದರ್ಶನವನ್ನು ಕೇಳ್ತೀರಿ. ನಂತರ ಎಂದಿನಂತೆ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಹಾಗೂ ಪೇಟೆ ಧಾರಣೆ ನಾಳಿನ ಕೃಷಿ ರಂಗದಲ್ಲಿ ಬಿತ್ತರಗೊಳ್ಳುವವು. Hey! ಇದುವರೆಗೂ ರೈತ ಬಾಂಧವರ ಕಾರ್ಯಕ್ರಮ ಕೃಷಿ ರಂಗ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಜನಪದ ಸಂಗೀತ ಜಿ ಕರಿಯಪ್ಪ ಮಾಸ್ಟರ್ ಮತ್ತು ತಂಡದವರಿಂದ ದಪ್ಪಿನಾಟದ ಪದಗಳನ್ನು ಕೇಳಿ. ಅದಕ್ಕೂ ಮುಂಚೆ ಈ ಪ್ರಕಟಣೆ. ಆರೋಗ್ಯ ಇಲಾಖೆಯ ಮಹತ್ವಾಕಾಂಕ್ಷಿ ಯೋಜನೆ ಆಯುಷ್ಮಾನ್ ಭಾರತ್, ಪ್ರಧಾನಮಂತ್ರಿ ಜನಾರೋಗ್ಯ, ಮುಖ್ಯಮಂತ್ರಿಗಳ ಆರೋಗ್ಯ ಕರ್ನಾಟಕ ಯೋಜನೆ. ಬಿಪಿಎಲ್ ನವರಿಗೆ ವರ್ಷಕ್ಕೆ 5 ಲಕ್ಷದವರೆಗೂ ಉಚಿತ, ಎಪಿಎಲ್ ನವರಿಗೆ 1.5 ಲಕ್ಷದವರೆಗೂ ಸಹ ಪಾವತಿ ಆಧಾರದಲ್ಲಿ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರ ಚಿಕಿತ್ಸಾ ಸಂಸ್ಥೆಗೆ ಭರಿಸುತ್ತದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಲಭ್ಯವಿಲ್ಲದಿದ್ದಲ್ಲಿ ಮಾತ್ರ ರೆಫರಲ್ ಆಧಾರದ ಮೇಲೆ ನೋಂದಾಯಿತ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಬಹುದು. ತುರ್ತು ಸಂದರ್ಭದಲ್ಲಿ ರೆಫರಲ್ ಅಗತ್ಯ ಇರುವುದಿಲ್ಲ. ಹೆಚ್ಚಿನ ಮಾಹಿತಿಗೆ 1455555 ಅಥವಾ 1800-4258330ಗೆ ಕರೆ ಮಾಡಿ. ನಿಮ್ಮ ಆರೋಗ್ಯ ನಮ್ಮ ಆದ್ಯತೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಗೋರ ಹರ್ಯಾಣ ಸುಡಲೆ ಗತಿಯೇನು ಮಾಡಲೆ, ಏನು ಮಾಡಲಿ ಘೋರ ಅರಣ್ಯ ಸುಡಲಿ, ಏನು ಮಾಡಲಿ ದ್ವಾರಿಯ ಗವಿಯಲ್ಲಿ, ದ್ವಾರಿಯ ಗವಿಯಲ್ಲಿ ತೋರ್ವದು ಪಣವೇನಲ್ಲಿ, ದ್ವಾರಿಯ ಅದ್ಭುತ ಆರ್ಯಣದಲ್ಲಿ, ಅದ್ಭುತ ಆರ್ಯಣದಲ್ಲಿ ಅದ್ದು ಕಾಗಿಗಳಿಲ್ಲ, ಅದ್ಭುತ ಆರ್ಯಣದಲ್ಲಿ, ಅದ್ಭುತ ಆರ್ಯಣದಲ್ಲಿ ಅದ್ದು ಕಾಗಿಗಳಿಲ್ಲ, ವಿದ್ಯೆ ಸಂಕಟದಲ್ಲಿ ಪಾಶದ ಬಲೆಯಲ್ಲಿ, ವಿದ್ಯೆ ಸಂಕಟದಲ್ಲಿ ಪಾಶದ ಬಲೆಯಲ್ಲಿ, ಘೋರ ಹರ್ಯಾಣ ಸುಡಲೆ ಗತಿಯೇನು ಮಾಡಲೆ, ಘೋರ